ಭತ್ತದ ನಾಟಿ ಯಂತ್ರದ ಬೆಳೆಯ ಪ್ರಾತ್ಯಕ್ಷಿಕೆ ಕುರಿತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಹಾಗೂ ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಭಾಗವಹಿಸುವವರು ಮೊಹಮ್ಮದ್ ಅಲಿ, ಕೃಷಿ ಅಧಿಕಾರಿ, ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಲಿಂಗಸ್ಗೂರು ಮತ್ತು ರೈತರಾದ ಮರಿಬಸ್ವ ಹಾಗೂ ಹುಸೇನ್ ಸಾಬ್. ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು ಪೇಟೆ ಧಾರಣೆ ಮತ್ತು ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಾಳಪ್ಪ ಚೌಡಕಿ ಅವರಿಂದ ಹಂತಿ ಪದಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕೇಳೋಣ. ಲಿಂಗ್ಸ್ಗೂರು ತಾಲೂಕಿನ ಭತ್ತದ ನಾಟಿ ಯಂತ್ರದ ಬೆಳೆಯ ಪ್ರಾತ್ಯಕ್ಷಿಕೆ ಕುರಿತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಮತ್ತು ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಭಾಗವಹಿಸುವವರು ಮೊಹಮ್ಮದ್ ಅಲಿ, ಕೃಷಿ ಅಧಿಕಾರಿ, ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಲಿಂಗಸ್ಕೂರು ಮತ್ತು ರೈತರಾದ ಮರಿಬಸ್ವ ಹಾಗೂ ಹುಸೇನ್ ಸಾಬ್. ಇವರನ್ನು ಮಾತನಾಡಿಸುವವರು ಡಾ ವಿಜಿ ಬೌಲತ್ತಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತವನ್ನು ಬೆಳೀತಕ್ಕಂಥ ರೈತರು ಇತ್ತೀಚೆಗೆ ಲಿಂಗ್ಸೂರು ತಾಲೂಕಿನಲ್ಲಿ ಸಹ ಜಾಸ್ತಿ ಆಗ್ತಾಯಿದ್ದಾರೆ. ಯಾಕಂದರೆ ಎಲ್ಲೆಲ್ಲಿ ಕೆನಾಲ್ ನೀರಾವರಿ ಬಂದಿದೆ ಅಲ್ಲೆಲ್ಲ ರೈತರು ಭತ್ತದ ಬೇಸಾಯಕ್ಕೆ ಹೋಗೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ದೇವದುರ್ಗ ಮತ್ತು ಲಿಂಗ್ಸೂರು ಭಾಗದಲ್ಲಿ ಈ ಕೃಷ್ಣಾ ಒಂದು ನೀರಾವರಿ ಯೋಜನೆ ಬಂದ ಮೇಲೆ ಸಾಕಷ್ಟು ಜನ ಭತ್ತವನ್ನು ಬೆಳೀತಾ ಇದ್ದಾರೆ. ಆದರೆ ಇತ್ತೀಚೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಅಲ್ಲಲ್ಲಿ ಲಿಂಗ್ಸೂರು ತಾಲೂಕಿನಲ್ಲಿರ್ಬೋದು, ದೇವದೂರು ತಾಲೂಕಿನಲ್ಲಿರ್ಬೋದು, ಬೇರೆ ಬೇರೆ ಭತ್ತವನ್ನು ಬೆಳೀತಕ್ಕಂಥ ಕೆಲವೊಂದು ಕ್ಷೇತ್ರಗಳಲ್ಲಿ ಮಷಿನ್ ನಾಟಿ ಮುಖಾಂತರ, ಅಂದರೆ ಭತ್ತದ ನಾಟಿ ಯಂತ್ರದ ಮುಖಾಂತರ ಭತ್ತವನ್ನು ನಾಟಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ರೈತರಿಗೆ ಮಾಹಿತಿಯನ್ನು ಕೊಟ್ಟು ಪ್ರಾತ್ಯಕ್ಷಿಕೆಗಳನ್ನು ಅಲ್ಲಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಲಿಂಗ್ಸೂರು ತಾಲೂಕಿನ ರೈತರು ಮೊಹಮ್ಮದ್ ಅವರಿದ್ದಾರೆ, ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಅಧಿಕಾರಿ ಲಿಂಗ್ಸೂರು ತಾಲೂಕಿನ ಮೊಹಮ್ಮದ್ ಅಲಿ ಅವರು. ಈ ಒಂದು ಭಾಗದಲ್ಲಿ, ಲಿಂಗ್ಸೂರು ಭಾಗದಲ್ಲಿ ಸಾಕಷ್ಟು ಭತ್ತದ ನಾಟಿ ಯಂತ್ರದ ಮುಖಾಂತರ ಭತ್ತವನ್ನು ನಾಟಿ ಮಾಡಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಲಿಂಗ್ಸೂರು ತಾಲೂಕಿನಲ್ಲಿ ಮಾಡಿಸಿದ್ದಾರೆ, ಯಾಕೆ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಈ ಭತ್ತದ ನಾಟಿ ಯಂತ್ರದ ಮುಖಾಂತರ ಭತ್ತವನ್ನು ನಾಟಿ ಮಾಡಿದಂಥ ರೈತರ ಅನುಭವಗಳು ಏನಿದ್ದಾವೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮೊಹಮ್ಮದ್ ಅಲಿ ಅವರು, ಇವರು ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಅಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಅಧಿಕಾರಿ, ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಹೇಳಿ ಮೊಹಮ್ಮದ್ ಅಲಿ ಅವರೇ, ನಿಮ್ಮ ಲಿಂಗ್ಸೂರು ತಾಲೂಕಿನಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಈ ಒಂದು ನಾಟಿ ಯಂತ್ರದ ಮುಖಾಂತರ ಭತ್ತವನ್ನು ನಾಟಿ ಮಾಡಿಸಿದ್ದೀರಿ? ನಾವು ಲಿಂಗ್ಸೂರು ತಾಲೂಕಿನಲ್ಲಿ ಒಂದು 7-8 ಗ್ರಾಮಗಳಿಗೆ ಮಾಡಿದ್ದೀವಿ. ನೇರಲ್ಕೆರೆ, ಆನೆವಸರು, ಬೆಂಡೋಣಿ, ಚಿತ್ತಾಪೂರು, ಸಾಯಿನಗರ, ಆಮೇಲೆ ನೌಲಿ, ಕಮ್ಮಲ್ದಿನ್ನಿ, ಜೂಲ್ಗುಡ್ಡ, ಈ ಎಲ್ಲ ಗ್ರಾಮಗಳಲ್ಲಿ ಅತಿ ಆಸಕ್ತಿ ಇರ್ತಕ್ಕಂಥ ರೈತರನ್ನು ಗುರುತಿಸಿ ನಮ್ಮ ಯೋಜನೆ ಕಡೆಯಿಂದ ರೈತರಿಗೆ ಮಾಹಿತಿ ತಿಳಿಸಿ ಅದರ ಬಗ್ಗೆ ಯಂತ್ರದಿಂದ ಮೂಲಕ ನಾಟಿ ಮಾಡಿ ಇದರಿಂದ ಆದಾಯ ಹೆಚ್ಚಾಗಿ ಬರ್ತದೆ, ಕಡಿಮೆ ಖರ್ಚಿರ್ತದೆ ಅಂತೇಳಿ ರೈತರಿಗೆ ಮನವೊಲಿಸಿ ಇದ್ರ ಬಗ್ಗೆ ಪ್ರಾತ್ಯಕ್ಷಿತೆಯನ್ನು ತೋರಿಸಿ ಅವರಿಗೆ ಇದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ನೀಡಿ ಪ್ರತಿಯೊಂದು ಬೀಜದಿಂದ ಹಿಡಿದು ಅವರು ಬೀಜ ಬರೆಯವರಿಗೆ ಅವ್ರ ಜೊತೆಯಲ್ಲಿ ಇದ್ದು ನಾವು ಪ್ರತಿಯೊಂದು ಮಾಹಿತಿ ಮಾರ್ಗದರ್ಶನ ನೀಡಿ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಎಕರೆದಲ್ಲಿ ಆಗಿದೆ ಲಿಂಗ್ಸೂರು ತಾಲೂಕಿನಲ್ಲಿ ನಾಟಿ, ಭತ್ತದ ನಾಟಿ ಯಂತ್ರದ ಮುಖಾಂತರ ಭತ್ತ ನಾಟಿ ಮಾಡಿರೋದು? ನಾವು ಕಳೆದ 2 ವರ್ಷದಿಂದ ಇದು ಯಂತ್ರಶ್ರೀ ಯೋಜನೆ ಅಂತೇಳಿ ಬಂದಿದೆ ನಮ್ಮ ಧರ್ಮಸ್ಥಳ ಯೋಜನೆ ಕಡೆಯಿಂದ. ನಮಗೆ ಇಲ್ಲಿ ಒಟ್ಟು ಆಗಿ ಹೋದ ವರ್ಷದಲ್ಲಿ ನಮಗೆ 50 ಎಕರೆ ಆಯಿತು. ಈ ವರ್ಷ ಈ ಸೀಸನಲ್ಲಿ ಆಗಸ್ಟಲ್ಲಿ ನಾವು ಮಾಡಿರೋದು 150 ಎಕರೆಯನ್ನು ಮಾಡಿದ್ದೀವಿ ಲಿಂಗ್ಸೂರು ತಾಲೂಕಿನಲ್ಲಿ ಯಂತ್ರದಿಂದ ಭತ್ತ ನಾಟಿ ಮಾಡಿರೋದು. 150 ಎಕರೆದಲ್ಲಿ ಯಂತ್ರದಿಂದ ನಾಟಿಯನ್ನು ಮಾಡಿಸಿದಿರಿ ರೈತರ ಹೊಲಗಳಲ್ಲಿ, ಒಬ್ಬೊಬ್ಬ ರೈತರ ಹೊಲಗಳಲ್ಲಿ ಎಷ್ಟೆಷ್ಟು ಎಕರೆ ಆಗಿದೆ ಅಂದಾಜಾಗಿ? 150 ಎಕರೆ ಎಷ್ಟು ಮಂದಿ ರೈತರು ಇದ್ದಾರೆ ಅದರಲ್ಲಿ? 150ರಲ್ಲಿ ಒಂದು 25-28 ರೈತರು ಮಾಡಿದ್ದೀವಿ. ಒಬ್ಬೊಬ್ಬ ರೈತ ಆಸಕ್ತಿ ಇದ್ದವರು, ಇವರು ಮೈಬೂಬ್ ಅಂತಕ್ಕಂಥ ರೈತರು ಇಲ್ಲೇ ಬೆಂಡೋಣಿಯಲ್ಲಿ ಒಂದು 6 ಎಕರೆ ಮಾಡಿದ್ದಾರೆ. ಇವರೊಬ್ಬರು ಇದ್ದಾರೆ ಹುಸೇನ್ ಭಾಷಾ, ಅವರು 2 ಎಕರೆ ಮಾಡಿದರೆ. ಆಮೇಲೆ ಶಂಕರಪ್ಪ ಅವರಿದ್ದಾರೆ, ಅವರೊಂದು 3 ಎಕರೆ ಮಾಡಿದ್ದಾರೆ. ಬಸವರಾಜ್ ಎಂಬರು ಈ ರೈತರು, ಇವರೊಂದು 2 ಎಕರೆ ಮಾಡಿದರೆ. ಇದೇ ರೀತಿ ರೈತರು ಅವರ್ಯಾರು ಯಾರು ಅಷ್ಟು ಇಷ್ಟಪಡ್ತಾರಲ್ಲ, ನಾವು ಹೇಳಿದ ಮಾಹಿತಿಯಲ್ಲಿ ಅವ್ರು 10 ಎಕರೆ ಜಮೀನು ಇದ್ದರೆ ಅವ್ರಿಗೆ ಹೊಸ ಅನುಭವ ಆಗ್ತದೆ, ಈ ಸಾರಿ ನೀವು 2 ಎಕರೆ ಆದರೆ ಮಾಡಿ ನೋಡಿ, ಇದರಲ್ಲಿ ಕಡಿಮೆ ಖರ್ಚಲ್ಲಿ ಅಂತೇಳಿ ಕೇಳಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿ ನಾವು 5 ಎಕರೆ ಬೇಡ, ನಿನ್ನ ಭೂಮಿ 5 ಎಕರೆ ಇದ್ದಿದ್ದು ನಮ್ಮದು, ಯಂತ್ರದಿಂದ 2 ಎಕರೆ ಮಾಡಿ ಈ ಬಾರಿ, ನಿನ್ನ ಮುಂದೆ ಅನುಕೂಲ ಆಯ್ತಂದ್ರೆ ನೋಡಿ, ಇದರಲ್ಲಿ ಕಡಿಮೆ ಖರ್ಚು ಅಂತ ನಿಮಗೆ ಬಂದುಗಳು ತಿಳುವರಿಕೆ ಬಂದುಗಳು, ಆಮೇಲೆ 5 ಎಕರೆ ಮಾಡೋಣ ಅಂತ ಅಂತೇಳಿ ಇದೇ ಮೈಬೂಬಾರ್ದು. ನಾವು ಹೋದ ಸರಿ ಮಾಡಬೇಕಾದ್ರೆ 1 ಎಕರೆ ಮಾಡಿದ್ವಿ ಇದೇ ಜಾಗದಲ್ಲಿ, ನಾವು ಇದೇ ಭೂಮಿಯಲ್ಲಿ 1 ಎಕರೆ ಮಾಡಿದ್ದೀವಿ. ನಾವು ಬೇಡ ಸರ್ ಅಂದ್ರೆ ಇಲ್ಲ, 1 ಎಕರೆ ಮಾಡಿ ನೀವು, ಇದರಿಂದ ಲಾಭ ನೋಡಿ ನೀವು ಅಂದಾಗ 1 ಎಕರೆ ಮಾಡಿದ್ವಿ. ಇವತ್ತಿನಿಂದಲೇ ಇದೇ ರೈತದಿಂದ 6 ಎಕರೆ ಮಾಡಿದ್ದೀವಿ ನಾವು ಇದೇ ಮೈಬೂನ್ ಹೊಲದಲ್ಲಿ. ಇವಾಗ ನೋಡ್ತಾ ಇದ್ದಿಲ್ಲ, ನಾವು 6 ಎಕರೆ ಭೂಮಿನ ಮಾಡಿದ್ದೀವಿ ನಾವು ಯಂತ್ರದಿಂದ ಮೂಲಕ. ಈಗ ಯಂತ್ರದಿಂದ ನಾಟಿ ಮಾಡಿಸ್ಬೇಕಾದ್ರೆ ಯಂತ್ರ ಬೇಕಾಗತ್ತೆ, ಹೇಗೆ ತಾವು ರೈತರಿಗೆ ಅನುಕೂಲ ಮಾಡಿಕೊಟ್ಟಿರಿ? ಯಂತ್ರದಿಂದ ಅವ್ರಿಗೆ ಏನಾದರೂ ಬಾಡಿಗೆ ಯಾವ ಥರ ತಗೋತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ? ನಮ್ದು ಕಳೆದ ಒಂದು 2014 ನಮ್ಮ CHEC ಕೇಂದ್ರ ಅಂತ ಇದೆ ಇಡೀ ನಮ್ಮ ಕರ್ನಾಟಕದಾದ್ಯಂತ, ಕೃಷಿ ಯಂತ್ರಧಾರಿ ಅಂತೇಳಿ ನಮ್ದು ಒಂದು ಇಲ್ಲಿ ಗುರುಗುಂಟ ಒಂದು ಹೋಬಳಿ ಅಂತ ಇದೆ, ಆ ಹೋಬಳಿ ಹೊನ್ನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಮ್ಮದು ಕಟಾವು ಮಾಡೋದ ಯಂತ್ರ ಇದೆ, ನಾಟಿ ಮಾಡೋ ಯಂತ್ರ ಇದೆ, ನಮ್ಮ ಟ್ರ್ಯಾಕ್ಟರ್ ಇದ್ದಾವೆ. ಪ್ರತಿಯೊಂದು ರೈತರಿಗೆ ಮನೆ ಬಾಗಿಲು ಕೃತಿಕೆ ಸಿಕ್ಕಿರ್ತಕ್ಕಂಥ ಸೌಲಭ್ಯವನ್ನು ಕೊಡ್ತೀವಿ ನಾವು. ಅದೊಂದು. ಆಮೇಲೆ ನಾವು 164 ಸೆಂಟ್ರ್ಗಳಿದೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಿ ಎಚ್ ಸಿ ಕೇಂದ್ರಗಳು ಇದ್ದಾವೆ. ಕಳೆದ 2014 ನಮ್ಮದು ಸಿ ಎಚ್ ಸಿ ಕೇಂದ್ರ ಕೃಷಿ ಯಂತ್ರಧಾರಿ ಕ್ರಮವನ್ನು ಚಾಲು ಆಗಿದೆ. ಇದು ಯಂತ್ರಶ್ರೀ ಯೋಜನೆ ಅಂತಕ್ಕಂಥ ಕಳೆದ 2 ವರ್ಷದಿಂದ ಬಂದಿರೋದು ನಮ್ಮದು ಇದು ಯಂತ್ರಶ್ರೀ ಇರೋದು. ಇವ್ರಿಗೆ ಏನು ಮಾಡ್ತೀವಿ ಅಂದರೆ ಗಂಟೆ ಲೆಕ್ಕವಾಗಿ ನಾವು ನಾಟಿ ಮಾಡಿ ಕೊಡ್ತೀವಿ. 1 ಗಂಟೆ 1 ಎಕರೆ ಮಿನಿಮಮ್ ನಾಟಿ ಆಗೇ ಆಗ್ತದ್ರಿ. 1 ಗಂಟೆಗೆ 1950 ರೂಪಾಯಿ ತೊಗೊತೀವಿ ನಾವು ರೈತರಿಗೆ. 1950 ರೂಪಾಯಿ ನಾಟಿ ಮಾಡಿ ತೊಗೊತೀವಿ ರೀ ಅವರಿಗೆ ನಾವು. ಅದು 1 ಗಂಟೆ ಒಳಗಡೆ ನಾಟಿ ಆಗ್ತದೆ. ಈಗ ಮಾಮೂಲಾಗಿ ನಾಟಿ ಮಾಡಬೇಕಂದ್ರೆ ಆ ರೈತ 1 ಎಕರೆಗೆ 3,500-4,000 ರೂಪಾಯಿ ತನಕ ತಗೊಳ್ತದೆ ಅವನಿಗೆ. ಇಲ್ಲಿ ಊರುಗಳಲ್ಲಿ ಲೇಬರ್ ಇದ್ದರೆ 3,000 ರೂಪಾಯಿ ಆಗುತ್ತೆ. ಮತ್ತು ಬೇರೆ ಕಡೆಯಿಂದ ಲೇಬರ್ ತೊಗೊಂಬಂದು ನಾಟಿ ಮಾಡಿಸ್ಬೇಕಾದ್ರೆ ಅದಕ್ಕೆ ಆಟೋ ಚಾರ್ಜ್ ಕೊಡಬೇಕು. ಆ ರೈತ ಆಟೋದಿಂದ ಜನರಿಗೆ ಕರ್ಕೊಂಬರ್ಬೇಕಾಗ್ತದೆ. ಅಂಗಾಕೇಶವನ್ನು 3,500-4,000 ರೂಪಾಯಿ ಆಗ್ತದೆ. ನಮ್ಮ ಯಂತ್ರದಿಂದ ನಾಟಿ ಮಾಡಿದರೆ ಕೇವಲ 1 ಎಕರೆಗೆ 1,950 ರೂಪಾಯಿ ನಾಟಿ ಆಗಿ ಆಗ್ತದೆ. ರೈತರಿಗೆ 1-1.5 ಸಾವಿರ ರೂಪಾಯಿ ನಾಟಿ ಮಾಡಲಿಕ್ಕೆ 1 ಎಕರೆ ಉಳಿತದೆ ರೀ. 1-1.5 ಸಾವಿರ ರೂಪಾಯಿ ನಾಟಿ ಮಾಡಲು ಉಳಿತದೆ. ಆಮೇಲೆ ಬೀಜದಲ್ಲಿ ಸಹ ಉಳಿತದೆ ರೀ. ಮಾಮೂಲಾಗಿ ರೈತ 1 ಎಕರೆಗೆ ಬೀಜ ಹಾಕ್ಬೇಕಾದ್ರೆ 25 ಕೆಜಿ ಬೀಜ ಹಾಕ್ತಾನೆ. ತನ್ನ ಮಡಿಯಲ್ಲಿ ಹಾಕ್ಬೇಕು 25 ಕೆಜಿ ಬೀಜ ಹಾಕ್ತಾನೆ. ಆದರೆ ನನ್ನ ಯಂತ್ರಶ್ರೀದಿಂದ ನಾಟಿ ಮಾಡಬೇಕಾದ್ರೆ ಆತ 12-13 ಕೆಜಿ ಬೀಜ ಹಾಕಿದರೆ ಸಾಕು, ಅದು 1 ಎಕರೆ ನಾಟಿಗೆ ಬರ್ತದೆ. ಬೀಜದಲ್ಲಿ ಉಳಿತಾಯ ಆಗ್ತದೆ, ನಾಟಿ ಮಾಡಬೇಕಾದ್ರೆ ಉಳಿತಾಯ ಆಗ್ತದೆ. ಆಮೇಲೆ ಇಳುವರಿ ಸಹ ಹೆಚ್ಚಾಗಿ ಬರ್ತಾ ಇದೆ. ಹೋದ್ಸರೆಲ್ಲ ಮಾಡಿದ್ದೀವಿ ನಾವು, ಇವು ಮೈಬೂರು ಬರದೇ ಮಾಡಿದ್ದೀವಿ. ಹೋದ್ಸರಿ ಇಳುವರಿ ಚೆನ್ನಾಗಿ ಬಂದಿದೆ ಸರ್, ಈ ಸರಿ ನಮ್ಮೂರಲ್ಲಿ ಮಾಡೋಣ ಅಂತೇಳಿ ಅವರಿಗೆ ನಾವು ಇಲ್ಲಿ ಯಂತ್ರಶ್ರೀ ಯೋಧ ಅಂತೇಳಿ ಸಹ ತೊಗೊಂಡಿರ್ತೀವಿ ನಾವು. ಈಗ ಬೆಂಡೋಣಿಯಲ್ಲಿ ಎಷ್ಟು ಜನ ಇದ್ದಾರೆ ರೈತರು ಯಂತ್ರದಿಂದ ನಾಟಿ ಮಾಡಿದರು? ಬೆಂಡೋಳಿ ಯಂತ್ರದಿಂದ ನಾಟಿ ಮಾಡಿರೋ ಒಂದು 8-9 ಜನ ಇದ್ದಾರೆ. 9 ಜನ ಇದ್ದಾರೆ. ಎಲ್ಲರೂ 3 ಎಕರೆ 4 ಎಕರೆ ಹಿಂಗೆಲ್ಲ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ 6 ಎಕರೆ 3 ಎಕರೆ 2 ಎಕರೆ ಎಲ್ಲ ಇದೇ ರೀತಿ ಮಾಡಿದವರು ಇದ್ದಾರೆ ಬೆಂಡೋಣಿಯಲ್ಲಿ. ಅಂದರೆ ಆಸಕ್ತಿ ತೋರಿಸಿದ ರೈತರು ನೀವು ಮುಂದೆ ಬಂದು ಮಾಡಲಿ ಅಂತ ಹೇಳಿದ್ರೆ ಬರ್ತಾ ಇದ್ದಾರೆ? ಬರ್ತಾ ಇದ್ದಾರೆ ಸರ್. ಹೋದ ಸರಿ ನಾವು ಬರಬೇಕಾದ್ರೆ ಅವ್ರ ಮನೆ ಬಾಗಿಲೆಲ್ಲ ಹೋಗ್ತೀವಿ, ಇವತ್ತಿನಲ್ಲಿ ಅವರೇ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ನಾವು ಮಾಡ್ತೀವಿ ಸರ್ ಈ ಸರಿ ಅಂತೇಳಿ. ಈಗ ಸ್ವಲ್ಪ ಕೆಲವು ದಿನದಿಂದ ಸ್ವಲ್ಪ ನೀರಿಂದ ಒಂದು ಅಭಾವ ಅಂತ ಹೇಳ್ತಾ ಇದ್ದಾರೆ. ಈಗ 19 ತಾರೀಕು ಮೀಟಿಂಗ್ ಇದೆ ಸರ್. ಮೀಟಿಂಗ್ ಆದ ತಕ್ಷಣ ನೀರಿಂದ ನಮ್ಗೇನು ಗೊತ್ತಾಯ್ತು ಅಂದರೆ ಮಾಡ್ತೀವಿ ಸರ್, ನಾವು ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಹುಷೆ ನಂಬರು ಹೋದ ಸರ್ 2 ಎಕರೆ ಮಾಡಿದ್ರು, ಈಗ ನಾವು 5 ಎಕರೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವರು ಬಸವರಾಜಂಬರು ಹೋದ ಸರ್ 2 ಎಕರೆ ಮಾಡಿದ್ದೀವಿ ನಾವು, ಇವ್ರದ್ದು ಇಲ್ಲ ಸರ್ ಈ ಸರಿ ನೀರು ಬಂತಂದ್ರೆ ನಾನು ಒಂದು 7 ಎಕರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ರೈತರೆಲ್ಲ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಂದರೆ ರೈತರಿಗೆ ಉಳಿತಾಯ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಸಾಕಷ್ಟು ಲಾಭ ಇರೋದ್ರಿಂದ ನೀವು ಅದನ್ನು ರೈತರಿಗೆ ಪ್ರಚಾರ ಮಾಡಲಿಕ್ಕೆ ನಿಮ್ಮ ಸಂಸ್ಥೆಯಿಂದ ಮುಂದೆ ಬರ್ತಾ ಇದ್ದೀರಿ? ಹಾಂ ಸರ್, ರೈತರಿಗೆ ನಮ್ಮ ಪೂಜ್ಯರು ಆಶಯ ಏನಂದರೆ ರೈತರು ಅನುಕೂಲ ಆಗಲಿ. ರೈತರು ಬಂಡವಾಳ ಹಾಕಿ ಕೇಸಿ ಭತ್ತದಲ್ಲಿ ಭಾಳ ಜನ ಕೈ ಸುಡ್ಕೊತಿದ್ದಾರೆ. ಅದು ಇದನ್ನು ಲಾಭದಾಯಕ ಇದೆ ಭತ್ತ ಬೇಸಾಯ, ಆದರೆ ಜನರು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಇಡೀ ನಾವು ರಾಯಚೂರು ಡಿಸ್ಟಿಕಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ, ಮಾನ್ಯ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ, ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ, ಸಿಂಧೂರಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಲಿಂಗಸೂರಲ್ಲಿ ಸಹ ಮಾಡ್ತಾ ಇದ್ದೀವಿ. ಆ ತಾಲೂಕುಗಳಲ್ಲಿ ಒಬ್ಬೊಬ್ಬ ಕೃಷಿ ಮೇಲ್ವಿಚಾರಕರು ಅಂತ ಇರ್ತಾರೆ, ಅದು ಪರಿಪೂರ್ಣ ಜವಾಬ್ದಾರಿ ಅವ್ರು ತೊಗೊಂಡಿರ್ತಾರೆ. ಅದ್ರ ಬಗ್ಗೆ ಎಲ್ಲ ರೈತರಿಗೆ ಒಕ್ಕೆಷಿ ಮಾಹಿತಿ ಹೇಳಿ ಅವ್ರ ಭೂಮಿಯಲ್ಲಿ ಸಸಿ ಮಿಡಿ ಹಾಕೋರಿ ಅವ್ರ ಜೊತೆಗೆ ಇದ್ದು ಆ ಸಸಿ ಮಿಡಿ ಯಾವ ಥರ ಹಾಕಬೇಕು ಏನು ಹಾಕಬೇಕು ಪ್ರತಿಯೊಂದು ಮಾಹಿತಿ ಹೇಳ್ತೀವಿ. ಒಳ್ಳೆಯದು, ಇಷ್ಟೆಲ್ಲ ಜನ ರೈತರಿಗೆ ಇದು ಕೊಡ್ತಾ ಇದ್ದೀರಿ, ಒಳ್ಳೆಯ ವಿಚಾರ. ನಿಮ್ಮ ಸಂಸ್ಥೆ ವತಿಯಿಂದ ಸಾಕಷ್ಟು ರೈತರಿಗೆ ಈ ವಿಶೇಷವಾಗಿ ಭತ್ತವನ್ನು ನಾಟಿ ಯಂತ್ರದ ಮುಖಾಂತರ ನಾಟಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಕೇಳಿದ್ರಲ್ಲ ಮೊಹಮ್ಮದ್ ಅಲಿಯವರ ಒಂದು ವಿಚಾರವನ್ನು ಧರ್ಮಸ್ಥಳ ಸಂಸ್ಥೆಯವರು ಈ ಒಂದು ರೈತರಿಗೆ ಮಾಹಿತಿಯನ್ನು ಕೊಟ್ಟು ರೈತರ ಹೊಲಗಳಿಗೆ ಹೋಗಿ ಭತ್ತವನ್ನು ನಾಟಿ ಯಂತ್ರದ ಮುಖಾಂತರ ನಾಟಿ ಮಾಡ್ತಕ್ಕಂಥ ಪದ್ಧತಿಯನ್ನು ಸುಮಾರು 140-155 ಎಕರೆ ಪ್ರದೇಶದಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಮಾಡಿದಾರಂತಕ್ಕಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಈಗ ಭತ್ತವನ್ನು ನಾಟಿ ಯಂತ್ರದ ಮುಖಾಂತರ ನಾಟಿ ಮಾಡಿದಂಥ ಹಲವಾರು ಜನ ರೈತರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋತಿದ್ದಾರೆ. ಮೊದಲನೇದಾಗಿ ಮೆಹಬೂಬ್ ಅವರು, ಇವರು ಬೆಂಡೋಣಿ ಗ್ರಾಮದ ರೈತರು, ವಿಚಾರವನ್ನು ಹಂಚ್ಕೋತಿದ್ದಾರೆ. ಇವರು 1 ಎಕರೆದಲ್ಲಿ ನಾಟಿ ಮಾಡಿದ್ದಾರೆ, ಏನು ಅನಿಸುತ್ತೆ ಬೆಳೆ, ಕೈಯಿಂದ ನಾಟಿ ಮಾಡೋದಕ್ಕೂ ಮತ್ತು ಜೊತೆಗೆ ಯಂತ್ರದ ಮುಖಾಂತರ ನಾಟಿ ಮಾಡೋದಕ್ಕೂ ಯಾವ ರೀತಿ ಅವರಿಗೆ ವ್ಯತ್ಯಾಸ ಆಗುತ್ತದೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಿದ್ದಾರೆ ಮೆಹಬೂಬ್ ಅವರು. ಹೇಳಿ ಮೆಹಬೂಬ್ ಅವರು, ನಿಮಗೆ ಏನು ರೀ? ವಾದಸ್ಸು ನಾವು ಹಚ್ಚಿದ್ದೀವಿ ರೀ, ಕಲಿ ಹಚ್ಚಿದ್ದೀವಿ, 20,000 ರೂಪಾಯಿ ಖರ್ಚು ಮಾಡಿತ್ತು ರೀ. ಈ ವರ್ಷ ರೀ ನಾಟಿ ಮಿಷಿನಿಂದ ಹಚ್ಚಿವಿ ರೀ, 10,000 ರೂಪಾಯಿ ಮಿಷಿನ್ ಆಗೈತೆ ರೀ. ಹಚ್ಚದ್ರೆ 8 ಎಕರೆ ಹಚ್ಚಿರಿ? 6 ಎಕರೆ ಹಚ್ಚಿವಿ ರೀ ಈ ವರ್ಷ ರೀ. ಹ್ಞೂ ರೀ, ವಾದಸ್ಸು 1 ಎಕರೆ ಹಚ್ಚಿದ್ದು ರೀ, ಅದು ಕಮ್ಮಿ ಖರ್ಚು ಆಯ್ತು ರೀ. ಇದೇ 6 ಎಕರೆ ಹಚ್ಚಿವಿ ರೀ. ಇದೇ 1 ಎಕರೆಗೆ ನಿಮಗೆ ಯಂತ್ರದ ಮುಖಾಂತರ ಎಷ್ಟು ಖರ್ಚು ಬರ್ತದೆ? 1 ಎಕರೆಗೆ ಎಕರೆಗೆ ರೀ ಭಾಳ ಬರಲ್ಲ ರೀ, ಅದು 8,000 ಬರ್ತದೆ ಎರಡು ರೀ. ಅದು ಕೈಯಿಂದ ನಾಟಿ ಹಚ್ಚಬೇಕಾಗಿತ್ತಂದ್ರೆ 3,000 ಮೇಲೆ ಬರ್ತದ್ರಿ 1 ಎಕರೆಗೆ ರೀ. ಹ್ಞೂ ರೀ. ಇಲ್ಲರಿ ಯಂತ್ರದ ಮುಖಾಂತರ ಹಚ್ಬೇಕಾದ್ರೆ ಎಲ್ಲ ಸಸಿ ಮಾಡ್ಕೊಳೋದು ಎಲ್ಲ ಸಮಸ್ಯೆ ಅವೆಲ್ಲ ಭಾಳ ಕಷ್ಟ ಆಗ ಈಗ ಅಂತಾರಲ್ಲ. ಮತ್ತೆ ಕಷ್ಟ ಆಗದಿದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು ರೀ, ದೌತ್ಯ ಪಡ್ರಪ್ಪ ಅಂದ್ರೆ ಸಿಗ್ತೈತೆ ರೀ. ನಾವು ಅಡ್ಡಾಡ್ರಪ್ಪ ಅಂದ್ರೆ ಯಾವ್ದು ಆಗಲ್ಲ ರೀ, ಸ್ವಲ್ಪ ನಾವು ಕಷ್ಟಪಟ್ಟು ದುಡ್ದ್ರಪ್ಪ ನಮ್ದು ಲಾಭ ಉಳಿತೈತೆ ರೀ, ನುಕ್ಸಾನ್ ಸ್ವಲ್ಪ ಆಗಲ್ಲ ರೀ. ಹಂಗೆ ಹಾಕಿರಪ್ಪ ಅಂದ್ರೆ ನಾವು ಮಿಷನ್ ಹಂಗೆ ಉಗ್ತೀವಿ ರೀ, ಉಗ್ಗಿ ಕ್ಯಾಶ್ ಬೀಜ ಜಾಸ್ತಿ ಹೋಗ್ತೈತೆ ರೀ. ನಾಳೆ ಹಚ್ಚಾಗ್ರಿ ಮನುಷ್ಯರು ಅಡು ಹಚ್ಚಿಬಿಡ್ತವ್ರಿ, ಇವಾಗ ಮೀಡು ಬರ್ತವೆ ಮೀಡು ಬರಲ್ಲ ರೀ, ಆಗಿ ಇದ್ರಾಗ ಇಂಡಿಗೆ ಕರೆಕ್ಟ್ ಬಂದುಬಿಡ್ತೀರಿ, ಇದ್ರಾಗ ಹೆಚ್ಚು ಕಮ್ಮಿ ಆಗಲ್ಲ ರೀ. ಒಂದು ಲೆವೆಲ್ ಬರ್ತದೆ ಅಗಿ ಕರೆಕ್ಟ್ ನಿಮ್ಮ ಮೆಷಿನ್ ಕರೆಕ್ಟ್ ಹಚ್ತಾಯಿದ್ರಿ, ಅದು ಕರೆಕ್ಟ್ ಬಂದ್ಬಿಡ್ತದ್ರಿ. ಆಗಿ ಈಗ 1 ಎಕರೆಗೆ 1.5 ಸಾವಿರ ಅಂದ್ರೆ ನಿಮಗೆ 6 ಎಕರೆ ಮಾಡಿರಿ ಸಲ. ಹ್ಞೂ, 6 ಎಕರೆ ಮಾಡಿ. 6 ಎಕರೆ ಅಂದ್ರೆ ನಿಮಗೆ ಒಂದು 9,000 ರೂಪಾಯಿ ಹತ್ತಿದ್ರು ಮತ್ತೆ ಏನೇನು ಲಾಭಗಳದ ಮತ್ತೆ ಇದರಿಂದ ಯಾವ ರೀತಿ ಲಾಭದ ಮತ್ತೆ ಬೇರೆದು ಮಿಷಿನ್ ಗೊಬ್ಬರ ಕಮ್ಮಿ ಹೋಗ್ತದ್ರಿ ಮತ್ತೆ ಇಳುವರಿ ಕಣ್ಣಿಗೆ ಎಣ್ಣೆ ಕಮ್ಮಿ ಹೋಗ್ತದ್ರಿ ಕಸ ಕಮ್ಮಿ ಬರ್ತೈತ್ರಿ ಹೆಂಗೆ ಕಸ ಹೆಂಗ್ ಕಮ್ಮಿ ಬರ್ತದ ಈ ಸಾಲ ತೋರ್ರಿ ಹಿಂಗೆ ಕಸ ಕಮ್ಮಿ ಬರ್ತೈತ್ರಿ ಇದು ಹಂಗ ನೋಡ್ರಿ ಕಸ ಅದ ಅಡು ತೋಳ್ರಿ ಕಸ ಬಾಳ ಬರ್ತ್ರಿ ಇದ್ರ ಕಸ ಕಮ್ಮಿ ಬರ್ತೈತ್ರಿ ಅದ್ರಾಗ ಗಾಳಿ ಆಡ್ತಾಳ್ರಿ ಕಸ ಕಾಣತ್ರ ಸ್ವಚ್ಛ ಆಗಿಬಿಡ್ತಾರ ಅಸ್ ಕಸ ರೀ ಕಸ ಸಾಲಿನಲ್ಲಿ ನೀವು ಹಚ್ಚಿರೋದ್ರಿಂದ ಇಲ್ಲಿ ಏನಾದ್ರೂ ಕುಂಟೆ ಹೊಡಿಲಿಕ್ಕೆ ಅಥವಾ ವೀಡರ್ ಗಳನ್ನ ಹಾಕ್ಲಿಕ್ಕೆ ಅನುಕೂಲ ಆಗತ್ತ ಅನುಕೂಲ ಆಗತ್ತ್ರಿ ಇದು ಸ್ವಲ್ಪ ಕಷ್ಟ ಸ್ವಲ್ಪ ಡೌಟ್ ಆಗ್ತಾರೆ ಹಸನಾಗಿ ಬಿಡ್ತಾರೆ ಅಕ್ಕಿ ಅನ್ನೋದಾಗಲ್ರಿ ಲೇಬರ್ ಹಚ್ಚಿದ್ರೆ ಕಸ ಹಸನ ಆಗಿಬಿಡ್ತಾರೆ ಅದ್ರ ಏನ್ ಮಾಡ್ ನಾ ಹಚ್ತೋಳ್ರಿ ಹಂಗಾಗಿ ಅದು ಹಚ್ತೋಳ್ರಿ ಅವು ಕಸ ಕಾಣಲ್ರಿ ಉಳಿತಾ ಇದ್ರ ಅದು ಇದ ಕ್ಲೀನ್ ಆಗಿಬಿಡ್ತಾರಲ್ಲ ಕಸ. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ನಿಮಗೆ ಬಂದು ಹೇಳಿದ್ರು ಹತ್ತಿರಿ ನಮ್ಮ ಭತ್ತ ನಾಟಿ ಯಂತ್ರದ ಮುಖಾಂತರ ಮಾಡ್ರಿ ಅಂತಂದಾಗ ನೀವು ಒಪ್ಕೊಂಡ್ಬಿಟ್ರೆ ಅದಕ್ಕೆಲ್ಲ ಒಪ್ಕೊಂಡ್ವಿ ರೀ ಆಕ್ರೆ ಖರ್ಚು ಕಮ್ಮಿ ಆಗ್ತಾರೆ ಮಾಡ್ರಿ ನೋಡ್ರಿ ಅಂತಂದ್ರೆ ಪಾದಸ್ ಒಂದು ಎಕರೆ ಮಾಡಿದ್ರಿ ಇವತ್ತು 6 ಎಕರೆ ಮಾಡಿದ್ರಿ ಖರ್ಚು ಕಮ್ಮಿ ಆಗೈತ್ರಿ. ಏನ್ ಅನಿಸ್ತದೆ ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನೇ ಮುಂದುವರಿಸ್ಕೊಂಡ್ಬೇಕಂತಿದ್ಯಾ? ಇದನ್ನೇ ಮಾಡ್ಬೇಕಂತ ಅನಿಸ್ತದ್ರಿ ಈಗ ಮುಂದಾದ್ರೆ ಇದನ್ನೇ ಮಾಡ್ಬೇಕಂತ ಅನ್ಸತ್ರಿ ಮುಂದ ನಾಟಿ ಮಾಡಿದ ಖರ್ಚು ಜಾಸ್ತಿ ಬರಕತ್ತಿದ್ರೆ ಇದನ್ನೇ ಮಾಡ್ಬೇಕಂತ ಮಾಡಿದ್ರಿ. ಖರ್ಚು ಆಯ್ತು ಕೂಲಿ ಆಳುಗಳು ಸಿಗ್ಬೇಕಲ್ಲ ಅದು ಸಮಸ್ಯೆ ಸಿಗ್ತಾವ್ರಿ ಅಂತ ಕಷ್ಟ ಆದ್ರೆ ಇದ ಅವ್ರ ಬರ್ಗಡ್ಡೆ ಬಂದ್ ಹೆಚ್ಚು ಪಡ್ತಾರ್ರಿ. ಇದಕ್ಕೆಲ್ಲ ಸಸಿಗಳನ್ನ ಮಾಡ್ಕೊಳ್ಳೋದು ಎಲ್ಲ ಒಂದೇ ರೀತಿಯಿಂದ ಟ್ರೇದೊಳಗೆ ಸಸಿ ಮಾಡ್ಕೋಬೇಕಾಗತ್ತೆ, ಟ್ರೇದೊಳಗೆ ತುಂಬ್ಕೋಬೇಕು, ಅವನ್ನೆಲ್ಲ ಸರಿಯಾಗಿ ಇಟ್ಕೋಬೇಕು, ಮಣ್ಣು ತುಂಬಬೇಕು, ಮಣ್ಣು ತುಂಬಿಕಾಯಿ ಸರಿಯಾಗಿ ಇಟ್ಕೊಂಡು ಹಾಕಿರಪ್ಪ ಬರ್ತದ್ರಿ. ಬೇರೆ ಬೆಳೆಗೂ ನೀವು ಕೈಯಿಂದ ಹಚ್ಚಿದಂಥ ಬೆಳೆಗೂ ಈ ಬೆಳೆಗೂ ನೋಡಿದರೆ ಏನು ವ್ಯತ್ಯಾಸ ಗಮನಿಸ್ತಾ ಇದ್ದೀರಿ? ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಾರೆ, ಅದು ಇಳುವರಿ ಸ್ವಲ್ಪ ಡ್ಯಾಮಿ ಬಡ್ಡಿ ಚಲೋ ಬರ್ತೈತ್ರಿ. ಇದು ನಮ್ಮ ನಾಟಿ ಮಾಡಿದ್ದು ಬಡ್ಡಿ ಬರಲ್ರಿ, ಕಮ್ಮಿ ಬರ್ತಾರೆ, ಇದು ಬಡ್ಡಿ ಜಾಸ್ತಿ ಬರ್ತೈತ್ರಿ. ಎಷ್ಟು ಬೀಜ ಹೋಗುತ್ತೆ ಒಂದು ಎಕರೆಗೆ ಇದು ನಾಟಿ ಮಾಡೋದಕ್ಕೆ? ಅದಕ್ಕೆ ಇದಕ್ಕೆ ವ್ಯತ್ಯಾಸ ಎಷ್ಟು? 12-13 kg ಹೋಗ್ತೈತ್ರಿ ಇದು. ಇದು ಮಿಷಿನ್ ನಾಟಿ ಮಾಡೋದಕ್ಕೆ ನಾವು ಮಗ್ಗೋದು 25 kg ಎಕರೆಗೆ ಹೋಗ್ತೀರಿ. ಅದು ನಿಮಗೆ ಒಂದು 7-8 kg ಬೀಜ ಬೀಜ ಉಳಿತೈತ್ರಿ ಅಲ್ಲಿ. ಹೇಗೆ ನಿಮ್ಮನ್ನು ನೋಡಿಬಿಟ್ಟು ಬೇರೆ ರೈತರು ಏನಾರು ನಿಮ್ಮ ಹೊಲಕ್ಕೆ ಬಂದು ನೋಡಿ? ಎಷ್ಟು ಭಾಳ ಮಂದಿ ಮಾಡ್ಯಾರ ಆದರ್ಸ ಒಂದು ಹಬ್ಬನ ಮಾಡಿದ್ರಿ ಈ ವರ್ಷ ಒಂದು 10-12 kg ಮಾಡ್ಯಾರ ನಮ್ಮೂರಲ್ಲಿ ಇಲ್ಲಿ ಬನ್ನೋಣೆಯಲ್ಲಿ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋಗ್ಬೇಕಂತ ವಿಚಾರದೆ ನಿಮಗೆ? ಮತ್ತೆ ಮುಂದೆ ಭಾಳ ಜಾಸ್ತಿ ಮಾಡಕತ್ತಾರ ಮತ್ತೆ ಇಡ್ರಿ ಈ ಬೆಷ್ಟು ರೀ ಇದು ಸಸಿ ಮಾಡಕ್ ಜಾಸ್ತಿ ಮಾಡಕತ್ತಾರ್ರಿ. ಇನ್ನೊಬ್ರು ಇದೇ ಗ್ರಾಮದ ರೈತರು ಶಂಕರಪ್ಪ ಅವರು ಸಹ ನಾಟಿ ಯಂತ್ರದ ಮುಖಾಂತರ ಭತ್ತವನ್ನು ನಾಟಿ ಮಾಡಿದರೆ ಶಂಕರಪ್ಪ ಅವರು ತಮ್ಮ ವಿಚಾರವನ್ನು ಹಂಚ್ಕೋತಾರೆ. ಹೇಳಿ ಶಂಕರಪ್ಪ ಅವರು, ನಿಮ್ಮ ವಿಚಾರ, ಭತ್ತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಏನೆಲ್ಲ ಇಳುವರಿ ಎಷ್ಟೆಷ್ಟು ಬರ್ತವೆ, ಯಾಕೆ ಭತ್ತಕ್ಕೆ ಬಂದ್ರಿ, ಮೊದಲು ಭತ್ತ ಬೆಳೀತಿದ್ದಿಲ್ಲ ಈ ಭಾಗದಲ್ಲಿ, ಭತ್ತಕ್ಕೆ ಯಾಕೆ ಬಂದ್ರಿ, ಸ್ವಲ್ಪ ಮಾತಾಡ್ರಿ. ಸರ್ ನಮಸ್ಕಾರ. ಫಸ್ಟು ಇಲ್ಲಿ ಈಗ ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ ರೀ, 10 ವರ್ಷದಿಂದ ಮಾಡ್ತಾ ಇದೀವಿ. ಅವಾಗ ಎಲ್ಲ ರೈತರದು ಈಗ ನಾಟಿ ಮಾಡ್ಬೇಕಂದ್ರೆ ಒಂದೇ ಸತಿ ಎಲ್ಲರದು ಎಟ್ ಎ ಟೈಮ್ ಬರ್ತಾವೆ ರೀ, ಹಂಗಾಗಿ ಲೇಬರ್ ಕಷ್ಟ ಇತ್ತು. ಆ ಕಷ್ಟದಲ್ಲಿದ್ದ ಒಬ್ಬರು ಹಿನ್ನಡೆ ಭಾಳ ಆಗ್ತೈತೆ ರೀ. ಈಗ ಮಿಷಿನ್ ಬಂದಮೇಲೆ ನಾವು ಯಾವ ಟೈಮ್ಗೆ ಇಂತೀವಿ ಅದೇ ಟೈಮ್ಗೆ ಆಗುತ್ತೆ ರೀ. ಇವತ್ತು ಹಚ್ಬೇಕಂದ್ರೆ ಇವತ್ತನ್ನು ನಾಟಿ ಮಾಡ್ಬೋದು ರೀ, ಲೇಬರ್ ಅಂದ್ರೆ ಮತ್ತೆ ಒಂದು 4 ದಿವಸ ಡಿಲೇ ಆಗುತ್ತೆ ರೀ. ಅದರಲ್ಲಿದ್ದ ಈ ಮಿಷಿನ್ಲಿದ್ದ ಅನುಕೂಲ ಐತೆ ರೀ. ಆಮೇಲೆ ಇನ್ನೊಂದು ರೀ, ಮಿಷಿನ್ ಹಚ್ಚೋದ್ರಲ್ಲಿದ್ದ ಈ ಕಡೆಗೆ ಬೀಜನೂ ಉಳಿತಾಯ ಆಕವ್ ರೀ ಒಂದೇದ್ದು. ಆಮೇಲೆ ಬಡ್ಡಿ ಜಾಸ್ತಿ ಬರ್ತಾವೆ ರೀ, ಈ ಲೇಬರ್ ಹಚ್ಚೋದ್ರಲ್ಲಿದ್ದ ಬಡ್ಡಿ ಒಂದ್ರಾಗ ಒಂದು ಕಲ್ತು ಅದಕ್ಕೆ ದ್ವಾಮಿ ಜಾಸ್ತಿ ಬೀಳುತ್ತೆ ರೀ, ಯಾಕಂದ್ರೆ ಅದಕ್ಕೆ ತತ್ತಿ ಇಡೋಕ್ಕೆ ಚಾನ್ಸ್ ಜಾಸ್ತಿ ರೀ. ಹಂಗಾಗಿ ಅದಕ್ಕೆ ದ್ವಾಮಿ ಬಿದ್ದು ಸ್ವಲ್ಪ ಎಣ್ಣೆ ಒಂದು 2 ಎಣ್ಣೆ ಎಕ್ಸ್ಟ್ರಾ ಹೊಡಿಸಂತವ್ರಿ. ಇದಕ್ಕೆ ಎಣ್ಣೆ ಏನು ಜಾಸ್ತಿ ಔಷಧಿ ಹೊಡಿಯೋದಿಲ್ಲ ರೀ, 2 ಔಷಧಿ ಹೊಡೆದ್ರೆ ಬಂದ್ಬಿಡುತ್ತೆ. ಅದೇ ಒಂದು ಉದ್ದೇಶಕ್ಕೆ ಇದನ್ನು ಜಾಸ್ತಿ ಎಲ್ಲರೂ ಲೈಕ್ ಮಾಡ್ತಾರೆ. ಇದು ಇವಾಗ ಇವಾಗ ಕಳೆಯೋದೇನಿಲ್ಲ ರೀ, ಮಾಮೂಲಿ ಬರುತ್ತೆ. ಆದರೆ ನಾವು ಸ್ವಲ್ಪ ನೀರು ಮೀಡಿಯಮ್ ಆಗಿ ಇಟ್ಟಿರ್ತೀವಲ್ಲ ರೀ, ಒಂದು 15 ದಿವಸ ಅಷ್ಟೇ ಸ್ವಲ್ಪ ನೀರು ನೋಡ್ಕೋಬೇಕು ರೀ. ಹಂಗಾಗಿ ಕಳೆ ಬರೋ ಚಾನ್ಸಸ್ ಕಡಿಮೆ ರೀ. ಮತ್ತು ಏನಾದರೂ ನಾವು ಆರಿಸಿದ್ರೆ ಕಳೆ ಜಾಸ್ತಿ ಬರುತ್ತೆ ರೀ, ಅದನ್ನು ಒಂದು ಡಿಫೆಂಡ್ ಆಗುತ್ತೆ ರೀ. ಇನ್ನೊಂದು, ಈಗ ಇವರು ಧರ್ಮಸ್ಥಳದವರು ಫಸ್ಟ್ ಗ್ರಾಮೀಣಾಭಿವೃದ್ಧಿ ಮಾಡ್ತಿದ್ರು, ಅದ್ರ ಜೊತೆಗೆ ಈಗ ರೈತರು ಕೂಡ ಅಭಿವೃದ್ಧಿ ಮಾಡ್ತಾರೆ ಕೃಷಿ. ಹೌದು ಹೌದು ಸರ್, ನಮಗಿದು ಎಲ್ಲ ಈಗ ನಾವು ವೀರೇಂದ್ರ ಪಾಟೀಲ್ಗೆ ಇದಕ್ಕೆಲ್ಲ ನಾವು ಧನ್ಯವಾದಗಳು, ಹೆಗ್ಡೆ ಅವರಿಗೆ ಧನ್ಯವಾದಗಳು ಹೇಳ್ಬೇಕು ಸರ್, ಯಾಕಂದ್ರೆ ಇನ್ನೂ ಹೆಚ್ಚಿನಗೆ ಇದು ಮಾಡಲಿ ಅಂತ. ನಿಮಗೆ ಏನು ಲಾಭ ಆಯ್ತು ಇದರಿಂದ, ಮಷಿನ್ ಹಚ್ಚೋದ್ರಿಂದ ಯಂತ್ರಗಳನ್ನು ಮುಖಾಂತರ ನಾಟಿ ಮಾಡಿದ್ರಿಂದ ಲಾಭ ಏನೇನಾಗೈತೆ ಹೇಳ್ರಿ, ಎಷ್ಟು ರೊಕ್ಕ ಉಳಿತು ಅಂತ, ಎಷ್ಟು ಎಕರೆ ಮಾಡಿರಿ ನೀವು? ಸರ್ ಈಗ ನಾವು ಮಾಡಿದ್ದು ಒಂದು 4 ಎಕರೆ ಮಾಡೀವಿ ರೀ. ಈ ಮುಂದೆ 4 ಎಕರೆ ಅಂದರೆ ಇದು ಈಗ ಅದಕ್ಕೂ ಇದಕ್ಕೂ ಅದಕ್ಕೆ 4 ಎಕರೆ ಅಂದರೆ ನಕ್ಕಮೂಲ 12,000 ರೂಪಾಯಿ ಆಗ್ತೈತೆ ರೀ, ಇದಕ್ಕೆ ಬರೀ 6,000 ರೂಪಾಯಿ ಆಯ್ತು ಸರ್. ಆದರೆ ಅದರಲ್ಲಿ ಅರ್ಧ ಉಳಿಯತ್ ರೀ ನಮ್ಗೆ. ಆಮೇಲೆ ಔಷಧಿ ಹೊಡಿಯೋದು ಕೂಡ ಉಳಿತಾಯ ಐತೆ ರೀ. ಆಮೇಲೆ ಇದು ಬಡ್ಡಿ ಸ್ವಲ್ಪ ಬಿರುಸು ಬರುತ್ತೆ ರೀ. ಆಮೇಲೆ ಗಾಳಿ ಮಳೆ ಬಿಟ್ರೆ ಇದು ಸ್ವಲ್ಪ ಜಲ್ದಿ ನೆಲಕ್ಕೆ ಬೀಳಲ್ಲ ರೀ. ಇದೇನೈತಲ್ರಿ, ಈಗ ಲೇಬರ್ ನಾಟಿ ಮಾಡಿದ್ದು ಸ್ವಲ್ಪ ಗಾಳಿ ಮಳೆ ಆದರೆ ಹೈಟ್ ಇತ್ತಂದ್ರೆ ಬಿದ್ದುಬಿಡುತ್ತೆ ರೀ, ಅದು ಕೂಡ ವ್ಯತ್ಯಾಸ ಐತೆ, ಅನುಕೂಲ ಆಗೈತೆ ರೀ. ಇನ್ನೂ ಹೆಚ್ಚಿಗೆ ಮಾಡ್ತೀವಿ ರೀ ನಾವು ಮುಂದಿನ ದಿನಮಾನಗಳಲ್ಲಿ. ಹೌದು ಹೌದು ಸರ್, ಯಾಕಂದ್ರೆ ಇವಾಗ ಇದು ನಮ್ಗೆ ಟೈಮ್ ಟು ಟೈಮ್ ಆಗುತ್ತೆ ರೀ, ಅದೇ ಒಂದು ಉದ್ದೇಶಕ್ಕೆ ಲೈಕ್ ಮಾಡೋದ್ರಿ. ಈಗ ಇನ್ನೊಬ್ಬ ರೈತರು ಬೂದಿ ಬಸವ ಅವರು, ಇವರು ಸಹ ಭತ್ತವನ್ನು ನಾಟಿ ಯಂತ್ರದ ಮುಖಾಂತರ ಮಾಡಿದ್ದಾರೆ, ಅವರು ತಮ್ಮ ವಿಚಾರ ಹಂಚ್ಕೋತಿದ್ದಾರೆ. ಬೂದಿ ಬಸವ ಅವರು, ಏನೇನು ಬೆಳೆಗಳನ್ನು ಬೆಳಿತೀರಿ ಪ್ರತಿ ವರ್ಷ ನೀವು? ಭತ್ತ ಅಷ್ಟೇ ಬೆಳಿತೀವಿ ಸರ್. ಎಷ್ಟು ಎಕರೆ ಭೂಮಿ ಇದೆ ನಿಮ್ಮದು? ನಮ್ಮದು ಇಲ್ಲಿ ಲೀಸ್ ಇದು ಮಾಡ್ತೀವಿ ಸರ್, 25 ಎಕರೆ ಲೀಸ್ ಮಾಡ್ತೀವಿ. ಹೇಗೆ ಲೀಸ್ ಅದು, ಒಂದೊಂದು ಎಕರೆಗೆ ಎಷ್ಟು ಕೊಡ್ತಾ ಇದ್ದೀರಿ? ಒಂದೊಂದು ಎಕರೆ ಒಂದು ಚಲೋ ಹೊಲದ ಮೇಲೆ ಇಳುವರಿ 40-45 ಹಿಂಗೆ ಬರ್ತದೆ ಸರ್, ವಾತಾವರಣದ ಮೇಲೆ ಬರ್ತದೆ. ಎಷ್ಟು ವರ್ಷದಿಂದ ಭತ್ತದ ಅನುಭವ ನಿಮಗೆ? ಈಗ ಸುಮಾರು ಒಂದು 15 ವರ್ಷ ರೀ. ಭತ್ತ ಬಿಟ್ಟು ಬೇರೆ ಏನು ಬೆಳೆ ಬೆಳೆದಿಲ್ಲ? ಬೆಳೆದಿಲ್ಲ ಸರ್, ಅದೇ ಮಾಡ್ತೇನೆ ಸರ್. ಅದನ್ನ ಏಕೆ ಬೇರೆ ಬೆಳೆಗಳ ಲಾಭ ಆಗೋದಿಲ್ಲ? ಏನು ಅಷ್ಟು ನಮ್ಮ ಐಡಿಯಾ ಇಲ್ಲ ಸರ್ ಅದ್ರಾಗ. ಅಂದ್ರೆ ನೀವು ಭತ್ತ ಬೆಳೆದ್ರೊಳಗೆ ಪರ್ಫೆಕ್ಟ್ ಅದಿರಿ, ಏನು ಹಾಕ್ಬೇಕು ಏನು ಮಾಡ್ಬೇಕು ಅನ್ನೋದು ಎಲ್ಲ ತಿಳ್ಕೊಂಬಿಟ್ರಿ. ಈ ವರ್ಷ ನಾವು ಬರೀ ಮಾಮೂಲಿ ರೈತರಲಿಂದ ಲೇಬರ್ಲಿಂದ ಇದು ಮಾಡ್ತೀವಿ ಸರ್. ಈಗ ಇವರು ಮೊಹಮ್ಮದಲ್ಲಿ ಸರ್ ಹೋದ ವರ್ಷ ಹಿಂಗೆ ನಾ ಮಾಡಿವಿ ನೋಡು ಮೈಸ ಬಂದು ಅನುಕೂಲ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ಹೋದ ಸಲ ಏನು ಹೇಳಿದ್ರು ನಾನು ಆಸಕ್ತಿ ಪಡಲಿಲ್ಲ ಇದ್ರಾಗ. ಈ ಸರ್ ಏನಾಯ್ತು ಸರ್ ಮಾಡೋ ನೋಡೋಣ, ಒಂದು 2 ಎಕರೆನ ನೋಡ್ಕೊಂಡು ಆಮೇಲೆ ಜಾಸ್ತಿ ಮಾಡಿದ್ರು ಅಂತಂದು ಅನ್ಕೊಂಡು 1 ಎಕರೆ ಮಾಡಿನ ಸರ್. ಹೇಗೆ ಅನಿಸದೆ 2 ಎಕರೆ ಹೆಚ್ಚಿರಲ್ಲ, ಮಷಿನ್ ನಾಟಿ ಮಾಡಿಸಿದ್ದು ಏನು ಅನಿಸುತ್ತೆ ನಿಮಗೆ? ಪರವಾಗಿಲ್ಲ ಸರ್, ರೈತರಿಗೆ ಉಳಿತಾಯ ಐತಿ, ಬೆಳೆ ಚೆನ್ನಾಗಿ ಬರ್ತದೆ ಸರ್. ಹ್ಞೂ, ಚಲೋ ಆಯ್ತು ಸರ್. ಹೇಗೆ ಮತ್ತೆ ಮುಂದಿನ ದಿನಗಳಲ್ಲಿ ನೋಡ್ರಿ, ನೀವು ಭಾಳಷ್ಟು ಲೀಸ್ ತೊಗೊಂಡು ಮಾಡ್ತಾ ಇದ್ದೀರಿ, ಮತ್ತೆ ಹೇಗೆ ಅದನ್ನ ಮಷಿನಿಂದ ಮಾಡ್ಬೋದಲ್ಲ? ಈ ಸರಿ ಅದೇ 10 ಎಕರೆ ಮಾಡ್ಬೇಕಂತ ಅನ್ಕೊಂಡಿನಿ ಸರ್ ನಾನು. ಈ ಸರಿ ನೀರು ಕಂಟಿನ್ಯೂ ಬಿಡ್ತೀನಿ ಅಂದ್ರೆ ಸರ್ 10 ಎಕರೆ ಮಾಡ್ಬೇಕಂತೇನ್ರಿ. ಭತ್ತಕ್ಕೆ ನೀರು ನಿಜವಾಗ್ಲೂ ಭಾಳಷ್ಟು ನೀರು ನಿಲ್ಲಿಸ್ಬೇಕಂತ ಅನ್ಸದ ನಿಮಗೆ, ಅಥವಾ ನೀರು ಸ್ವಲ್ಪ ನಿಲ್ಲಿಸಿದ್ರು ಸಾಕಂತ ಅನ್ಸದ ಹೇಗೆ ನೋಡ್ರಿ? ಅರ್ಧ ಫೂಟ್ ಭತ್ತದ ಗದ್ದೆಯೊಳಗೆ ನೀರು ನಿಲ್ಲಿಸ್ತಾರೆ ರೈತರು? ಅದು ಅಷ್ಟು ನೀರಿನ ಪ್ರಮಾಣ ಬೇಕಾಗಿಲ್ಲ ಸರ್, ಮಾಮೂಲಾಗಿ ಹಾಕ್ತಾ ಇರಬೇಕು, ನೀರು ಇಡ್ತಾ ಇರಬೇಕು, ಪೂರ್ತಿ ಕಂಟಿನ್ಯೂ ಬೇಕಂತೇನು ಇಲ್ಲ ಸರ್ ಅದು. ಹ್ಞೂ, ನೀವು ಎಷ್ಟು ನಿಲ್ಲಿಸ್ತೀರಿ ನೀರು? ಒಂದು 2 ಇಂಚು 3 ಇಂಚು ಹಿಂಗೆ ನಿಲ್ಲಿಸ್ತೀರ, ಅಥವಾ ಅರ್ಧ ಫೂಟ್ ನಿಲ್ಲಿಸ್ರೆ 6 ಇಂಚು 8 ಇಂಚು? ಈಗ ಇಲ್ಲಿ ನೋಡಿ ಸರ್, ನಾವು ನಾಟಿ ಮಾಡಿದಾಗ ಕಮ್ಮಿ ನಿಲ್ಲಿಸ್ತೀವಿ ಸರ್, 2 ಗೊಬ್ಬರ ಹಾಕಮಟ್ಟ 1 ಇಂಚು 1.5 ಇಂಚು ಸ್ವಲ್ಪ ಅಗಿ ಮುಣುಗಲಾರ್ದಂಗೆ ಸ್ವಲ್ಪ ದಿನ ಆ ಪ್ರಮಾಣದಾಗ ನಿಂದ್ರಿಸ್ತೀವಿ ಸರ್. ಆಮೇಲೆ ಭತ್ತ ಹೈಟಾಗಿಂದ ಸ್ವಲ್ಪ 4 ಪಟ್ಟು ಹಿಂಗೆ ನಿಂದ್ರಿಸ್ತೀವಿ ಸರ್. ಹೇಗೆ ಭತ್ತದ ಬೇಸಾಯ ಲಾಭ ಅನಿಸ್ತದೆ ನಿಮಗೆ? ಪರವಾಗಿಲ್ಲ ಸರ್. ಒಂದು ವರ್ಷದಲ್ಲಿ 2 ಬೆಳೆ ತಕ್ಕೋತಾರೆ ಒಂದೇನ? 2 ಬೆಳೆ ಸರ್. ಭತ್ತ ತೆಗೆದುಕೊಳ್ಳೆ ಮತ್ತೆ ಅದಕ್ಕೆ ಭತ್ತ ಹಾಕೋದು? ಭತ್ತ ಹಾಕೋ ಸರ್. ಈ ಸರಿ ಏನೇನು ಹಾಕಿಲ್ಲ ಸರ್, ನಾ ಇದು ಅಗಿ ಮಾಡಿ ನೀರಿಂದ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಹಾಕ್ಬೇಕಲ್ಕ. ಹ್ಞೂ, ಯಾವುದು ಸೋನಾ ಮಸೂರಿನ? ಈಗ ಸುಗ್ಗಿಗೆ ಸೋನಾನ ಹಾಕಿವಿ ಸರ್, RNR ಕೂಡ ಹಾಕಿವಿ, ಈಗ ನೆಕ್ಸ್ಟ್ ಬ್ಯಾಚಿಗೆ ಕಾವೇರಿ ಸೋನಾ ಹಾಕಿ. ಮತ್ತೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಭತ್ತದ ಬೇಸಾಯದಲ್ಲಿ ನಿಮಗೆ ನೋಡ್ರಿ? ಹತ್ತುದು ಒಂದು ಸಮಸ್ಯೆ ಆಗಿತ್ತು ಕೂಲಿ ಆಳಿಂದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಈ ಯಂತ್ರದ ಮುಖಾಂತರ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹತ್ವ ಕೊಟ್ಟು ರೈತರಿಗೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಎಕರೆಗೆ ಒಂದು 1.5-2 ಸಾವಿರ ರೂಪಾಯಿ ಉಳಿತದೆ. ಇನ್ನೂ ಏನು ಬದಲಾವಣೆಗಳು ಬೇಕಂತೀರಿ ಭತ್ತದ ಬೇಸಾಯದಲ್ಲಿ? ಏನು ಮಾಹಿತಿ ಕೊರತೆ ಇದೆ, ಏನು ಬೇಕಂತ ಅನ್ಸುತ್ತೆ ನಿಮಗೆ? ನನಗನಿಸಿದ ಪ್ರಕಾರ ಈಗ 2 ಎಕರೆ ಮಾಡಿನಲ್ಲ, ಇದರಿಂದ ನಾಟಿ ಮಾಡಿದ್ರೆ ಪ್ರತಿಯೊಂದು ಇದರಲ್ಲೂ ಉಳಿತಾಯ ಇತ್ತು ಸರ್. ಬೀಜ ಉಳಿತಾಯ ಐತ್ರಿ, ಗೊಬ್ಬರನೂ ಉಳಿತಾಯ ಆಗ್ತದೆ, ಗೊಬ್ಬರ ಕಮ್ಮಿ ಹಾಕ್ಸಂತೈತ್ರಿ, ಬೆಳೆ ಕೂಡ ಚೆನ್ನಾಗಿ ಬರ್ತದೆ. ಯಾಕೆ ಚಲೋ ಬರ್ತದೆ ಅಂತೀರಿ ನೀವು? ಏನು ಕಾರಣಗಳು ಹೇಳಿ ನಿಮಗೆ, ನೀವು ರೈತರಾಗಿ ಗೊತ್ತು, ನಿಮ್ಗೆ ಅನುಭವ ಇರುತ್ತೆ ನಿಮಗೆ? ಅದು ನೋಡ್ರಿ, ಈಗ ಯಂತ್ರದಿಂದ ನಾಟಿ ಮಾಡಿದರೆ ಬೀದಿ ಇರುತ್ತೆ ಸರ್, ಗಾಳಿ ಆಡ್ತೈತಿ ಬೆಳೆಗೆ, ಹಂಗಾಗಿ ಚಲೋ ಬರ್ತದೆ, ರೋಗ ಕಡಿಮೆ ಸರ್, ಬೆಳೆ ಬಿರುಸು ಬರ್ತದೆ. ಮೊನ್ನೆ ನಮ್ದು 2 ಎಕರೆ ಬಿದ್ದಿತ್ತು ಸರ್, ಬಿದ್ದಿತ್ತು, ಹಿಂಗೆ ಬಾಗಿದ್ದನ್ನೆಲ್ಲ ಮತ್ತೆ ಆಟೋಮೆಟಿಕ್ಕಾಗಿ 2-3 ದಿನ ಆಗಿಂದ ನಿಂತ್ಕೊಂಡು ಸರ್. ಕೆಲವು ಈಗ ರೈತರು ನಾಟಿ ಮಾಡಿದ್ದು ಬಿದ್ದವು ಸರ್, ಅವು ಹಂಗೆ ಬಿದ್ದು ಬಿದ್ದ ಇದಾಗಿಬಿಟ್ಟವ್ರು, ಎದ್ದಿಲ್ಲ. ಹ್ಞೂ, ಬೆಳೆ ಸ್ವಲ್ಪ ಲೇಬರಿಗೆ ಇವ್ರಿಗೆ ಈ ಇದಕ್ಕೆ ವ್ಯತ್ಯಾಸ ಐತೆ ಸರ್, ಚೆನ್ನಾಗಿ ಬರ್ತಿದ್ರು. ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗಿಬಿಟ್ಟದ ಈಗ ಮಷಿನಿಂದ ನಾಟಿ ಮಾಡೋದು ಒಳ್ಳೆ ರೀತಿಯಿಂದ ಬರ್ತದೆ ಅನ್ನೋದು ಕನ್ಫರ್ಮ್ ಆಯಿತು? ಕನ್ಫರ್ಮ್ ಆಯ್ತು ಸರ್. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ನಿಮ್ಮ ಬೇರೆ ಬೇರೆ ರೈತರು ತಿಳಿಸ್ಬೇಕಲ್ಲ ಇದ್ರ ಬಗ್ಗೆ? ಹಾಂ, ಹೇಳ್ತೀವಿ ಸರ್. ನಾವು ಈಗ ನಾನು ಈ ವರ್ಷ 2 ಎಕರೆ ಮಾಡಿನಲ್ಲ ಸರ್, ನೆಕ್ಸ್ಟ್ ನಾನು ಈಗ 10 ಎಕರೆ ಮಾಡಿನಿ ಅಂದರೆ ನನಗೆ ಈಗ 2 ಎಕರೆದಾಗ ಸ್ವಲ್ಪ ಅನುಭವ ಆಗಿದೆ ಸರ್, ಈಗ 10 ಎಕರೆ ಮಾಡ್ಬೇಕನ್ನೋ ಆಸಕ್ತಿ ಊಟಾಗತ್ತದ. ಹಂಗಾಗಿ ಬೇರೆ ರೈತರು ಕೂಡ ನಾನು ಆದಷ್ಟು ಮಟ್ಟಿಗೆ ಹೇಳಕತ್ತೀನಿ ಸರ್, ಮಾಡಿದ್ರೆ ಚಲೋ ಇರುತ್ತೆ, ನಮಗೆ ಲಾಭ, ಇಳುವರಿ ಜಾಸ್ತಿ ಬರ್ತದೆ, ಖರ್ಚು ಕಮ್ಮಿ ಅಂತ. ನೋಡಿ, ನಿಮ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ರೊಕ್ಕ ಉಳಿಸಿದ್ರೆ ನಿಮಗೆ 1 ಎಕರೆಗೆ 2-2 ಸಾವಿರ? ಹೌದು ಸರ್, ಉಳಿತಾಯ ಐತೆ ಸರ್, ಉಳಿತಾಯ ಇದೆ. ಇನ್ನೊಬ್ಬರು ರೈತರು ಹುಸೇನ್ ಸಾಬ್, ಇವರು ಸಹ ಭತ್ತದ ನಾಟಿಯನ್ನು ಮಾಡಿದ್ದಾರೆ ಯಂತ್ರದ ಮುಖಾಂತರ, ಅವರ ಅನಿಸಿಕೆಯನ್ನು ಹಂಚ್ಕೋತಿದ್ದಾರೆ. ಹುಸೇನ್ ಸಾಬ್ ಹೇಳಿ, ಭತ್ತ 1 ಎಕರೆ ಬೆಳೀತಾ ಇದ್ದೀರಿ, ವರ್ಷ ವರ್ಷ ಯಾವ ರೀತಿ ಬೆಳಿತೀರಿ, ಇಳುವರಿ ಹೇಗೆ ಬರ್ತದೆ ನಿಮ್ದು? ನಮ್ಮ ಸರ, ನಾವು ರೀ 10 ಎಕರೆ ಮಾಡ್ತೇವೆ ರೀ ಭತ್ತ. ಅದರಲ್ಲಿ ಇದೇ ಹೋದರ್ಸ ಹೇಳಿದ್ರು ಮೊಹಮ್ಮದ್ ಅಲಿ ಸರ್, ಅವ್ರು ಒಂದು 1 ಎಕರೆ ಮಾಡೋ ಅಂತ ಹೇಳಿದ್ರು. ಏ, ನಮ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವಾಗ, ನಾವು ಅಲ್ಲಾರಿ ನಮ್ಮಿಂದ ಆಗಲ್ಲ, ಅದು ಭಾಳ ಕಷ್ಟ ಐತೆ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಇಲ್ಲಿ ಬೇರೆದವ್ರು ಹೇಳಿದ್ರು ನಮಗೆ. ಅದು ಮಿಷನ್ ಮಣ್ಣು ಹಿಡಿಬೇಕು, ಅದು ಇದು ಮಾಡಬೇಕು, ಅವು ಟ್ರೈಗೆ ಹಾಕ್ಬೇಕು, ಅದನ್ನೆಲ್ಲ ಎಲ್ಲಿ ಈ ಕಿರಿಕಿರಿ ಎಲ್ಲಿ ಮಾಡಮ್ಮಂತ ನಾವೆಲ್ಲ ಬೇಡ ಅಂತಂದು ಮನೇಲೆಲ್ಲೇ ಬೇಡ ಅಂದ್ಬಿಡ್ರಿ, ಓದರ್ಸ್ಬಿಟ್ಬಿಟ್ಟಿವಿ. ಈ ವರ್ಷ ನಾವು ಈ ಎಲ್ಲರೂ ಮಾಡಿದ್ರು ಇಳಿವರಿ ನಮ್ಮ ಅಣ್ಣವ್ರು ಮಾಡಿದ್ರು, ಅದಕ್ಕೆ ನಮಗೆ ಅವರಿಗೆ ನಮ್ಗೆ 1 ಎಕರೆಗೆ 5 ಚೀಲ ಫರ್ಕ್ ಆದ್ರಿ. ಎಕರೆ ಆದ್ಮೇಲೆ ಅವ್ರಿಗೆ 5 ಚೀಲ ಹೆಚ್ಚು ಇಳುವರಿ ಬಂತು, ನಮ್ದು 5 ಚೀಲ ಕಮ್ಮಿ ಇಳುವರಿ ಬಂತು. ಅದಕ್ಕೆ ನಾವು ಇದೇ ಮೇ ಅವ್ರದ್ದು ಇಳುವರಿ ಜಾಸ್ತಿ ಬಂದೈತೆ, ನಾವು ಅದೇ ಮಿಷನ್ಲಿ ಹಚ್ಚಿದ್ರಾಯ್ತು, ಎಕರೆಗೆ ನಮಗೂ ಸೇಮ್ ಬರುತ್ತೆ ಇಳುವರಿ ಅಂತಂದು ಇದೇಮ್ ನಾವು ಮಿಷನ್ಲಿ 1-2 ಎಕರೆ ಮಾಡಿವ್ರಿ, ಸೇಮ್ ಇಳುವರಿ ಬಂದೈತೆ ಇದೇಮೆ, ಚೆನ್ನಾಗಿ ಬಂದದ್ದು ಬೆಳೆ ಎಲ್ಲ. ನಮ್ಗೆ ಅನ್ಸಿದ ಮೇಟಿಗೆ ಇದು ಇದೇಮೆ ಹೊಳ್ಳಿ ಈಗ ನೀರು ಕೊಟ್ಟನೆ ಅಂದರೆ ಒಂದು ಸುಮಾರು 1-10 ಎಕರೆ ಮಾಡ್ಬೇಕಂತ ಮನಸ್ಸೈತೆ, ಆಸಕ್ತಿ ಆಗೈತ್ರಿ. ಅದ್ರ ಸಂಬಂಧ ಇದೇಮೆ ಸ್ವಲ್ಪ ಮನೆಗೆ ಬಂದು ಹೇಳಿದ್ರು ಏ ಬ್ಯಾಡ್ರಿ ಅದು ಯಾರು ಗುದ್ದಾಡ್ತಾರ ಅಂತ ಹೇಳಿದ್ರೆ ಈಗ ಏನಸ ಮತ್ತೆ ಮಾಡ್ಬೇಕು ಅನಿಸ್ತದೆ? ಈಗ ಮಾಡ್ಬೇಕು ಅನ್ಸೈತ್ರಿ, ಅದನ್ನೆಲ್ಲ ನೋಡಿದಿರಿ ಕಷ್ಟ ಅಂತ ಬರೀ ಏನಿಲ್ಲರಿ, ಆರಾಮ ಇದೆ. ಮಣ್ಣೇನೋ 1 ಎಕರೆಗೆ 3 ಚೀಲ ಮಣ್ಣು ಹಿಡಿಯೋದಷ್ಟೇ ರೀ, ಸಸಿ ಮಾಡಲಿಕ್ಕೆ ಅಷ್ಟೇ. ಸ್ವಲ್ಪ ಅವಾಗಷ್ಟೇ ತ್ರಾಸು ಇರ್ತೈತೆ ರೀ, ಒಂದು 2 ದಿನ ಅಷ್ಟೇ. ಆಮೇಲೆ 2 ದಿನ ಸಸಿ ಅಲ್ಲೇ ಬೇರೆ ಕಡೆ ಹಾಕೋದೇನ ಇದ್ರಾಗ ಅಷ್ಟೇ, 2 ದಿನ ಗುದ್ದಾಡ್ಬೇಕ್ರಿ ಅಷ್ಟೇ. 2 ದಿನ ಗುದ್ದಾಡಿದ್ವಿ ಅಂದರೆ ಆಗಿ ಹೋದ ಮತ್ತು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂದ್ಬಿಡ್ತಾ ಇದು. ಅದ್ರಕ್ಕಿಂತ 7 ದಿನ ಇದೇ ಚಲೋ ರೀ, ಸಸಿ ಹಾಕಕ್ಕೆ ಬೀಜ ಉಳಿತಾಯ ಆಗುತ್ತೆ ರೀ, ಅದರಿಂದ ಭಾಳ ನಮ್ಗೆ ಸೌಲಭ್ಯಗಳದಾವ ರೀ. ಅದರ ಒಂದು ರೀತಿ ನೋಡಿದರೆ ಇದು ನಮ್ಮ ಅನಿಸಿಕೆ ಮಟ್ಟಿಗೆ ಇದೇ ಚಲೋ ಅನಿಸೈತೆ ನೋಡ್ರಿ. ಈಗ ಅಂದ್ರೆ ಈಗ ಮಷಿನ್ನು ಭಾಳ ತುಟ್ಟಿ ಇರತ್ತೆ, ಹೇಗೆ ಮಷಿನ್ ತೊಗೊಳಕ್ಕಾಗತ್ತೆ ರೈತರಿಗೆ? ಏ ಆಗಲ್ಲ ಬಿಡ್ರಿ ಸರ್, ಆಗಲ್ರಿ. ಮಿಷನ್ ಭಾಳ ಅದು 12-13 ಲಕ್ಷ ರೂಪಾಯಿ ಮಿಷನ್ ಅಂತಾರೆ, ನಾವು ನೋಡಿದ್ರೆ ಸಣ್ಣ ಸಣ್ಣ ರೈತರು ಇದೀವಿ ರೀ, ಅದರಲ್ಲಿ ಅದು ಭಾಳ ಈ ಮಿಷನ್ ರೇಟ್ ಜಾಸ್ತಿ ಆಗುತ್ತೆ, ಅದರಿಂದ ಮಿಷನ್ ತೊಗೊಳಕ್ಕೆ ಆಗಲ್ಲ ರೀ ಸರ್. ಅಂದರೆ ಸರ್ಕಾರದವರು ಹೆಚ್ಚೆಚ್ಚು ಮಷಿನ್ಗಳನ್ನು ಕೊಟ್ಟು ರೈತರಿಗೆ ಬಾಡಿಗೆ ರೂಪದಲ್ಲಿ ಕೊಡಬೇಕಲ್ಲ? ಕೊಟ್ಟರೆ ಎಲ್ಲ ಚಲೋ ಅನುಕೂಲ ಆಗುತ್ತೆ ಬಿಡ್ರಿ, ಗೌರ್ಮೆಂಟ್ ಎಲ್ಲ ಕೊಟ್ಟರೆ ಎಲ್ಲ ನಮ್ಗೂ ಅನುಕೂಲ ಆಗುತ್ತೆ, ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಭಾಳ ಅನುಕೂಲ ಆಗುತ್ತೆ ರೀ ಸರ್. ನೀವು ಎಲ್ಲಿ ತನಕ ಓದಿರಿ ಶಾಲೆ? ನಾವು 10ನೇ ಕ್ಲಾಸ್ ತನಕ ಓದಿವಿ ಸರ್, ಮುಂದೆ ಬಿಟ್ಟು ಈಗ 5 ವರ್ಷ ಆಯ್ತು ರೀ. ಈಗೆಲ್ಲ ನಮ್ಮ ಮನೇಲಿ ಸ್ವಲ್ಪ ಅನುಕೂಲ ಇದ್ದಿದ್ದಿಲ್ಲ ರೀ, ಓದ್ಸೋದು ನಾವು ರೈತರು ಇದೀವಲ್ಲ ರೀ, ಅದಕ್ಕೆ ನಮಗೆಲ್ಲ ಹೊಲ ಇತ್ತು, ಅದಕ್ಕೆ ಎಲ್ಲ 1-4 ಎಕರೆ ಮೆಣಸಿಗೆ ಮಾಡೀವಿ ರೀ, ಅದರಲ್ಲಿ 1-10 ಎಕರೆ ಗದ್ದೆ ಮಾಡ್ಕೊಂಡಿವಿ ರೀ. ಏನು 10-14 ಎಕರೆ ನೀರಾವರಿ ಈಗ ಸ್ವಂತ ನಿಮ್ದು ಭೂಮಿ ಇಲ್ಲರಿ? ಅದ್ರಾಗ ನಮ್ಮ ಸ್ವಂತ 1-2 ಎಕರೆ ಐತೆ, ಎಲ್ಲ ಲೀಸ್ ಮಾಡ್ಕೊಂಡಿವಿ ರೀ. ಮೆಣಸಿನ್ಕಾಯಿ ಲೀಸ್ ಅಂದ್ರೆ ಹೇಗೆ, ಮತ್ತೆ ಅದಕ್ಕೂ ಹೆಂಗೆ ರೊಕ್ಕ ಎಕರೆಗೆ ಎಷ್ಟು ಕೊಡ್ಬೇಕು ಅವ್ರಿಗೆ ಮಾಲಕರಿಗೆ? ಅವ್ರಿಗೆ ಮಾಲಕರಿಗೆ ಎಕರೆಗೆ 15,000 ಕೊಡ್ಬೇಕು ರೀ ಅವರಿಗೆ. ನಾವು ಅದ್ರಾಗ 15,000 ಲೀಸ್ ಕೊಟ್ಟು ಉಳಿಕೆದ್ದೆಲ್ಲ ನಾವು ತಗೊಳೋದ್ರಿ. ಹೇಗೆ ಮೆಣಸಿನ್ಕಾಯಿ ಭತ್ತ ಎರಡು ಐತೆ ನಿಮ್ದು, ಯಾವ ಚಲೋ ಅನಿಸ್ತದೆ ನಿಮಗೆ? ನಮ್ಗೆ ಅನಿಸಿ ಮೆಟ್ಟಿಗೆ ರೀ, 2-1 ಕಷ್ಟ ಬಿದ್ದ 2 ಮಾಡಿದ್ರೇ ಸ್ವಲ್ಪ ಮೆಣಸಿನ್ಕಾಯಿ ಲಾಭ ಜಾಸ್ತಿ ಐತ್ರಿ. ಹಾಂ, ರೊಕ್ಕದ ಬೆಳೆ ರೀ, ವಾಣಿಜ್ಯ ಬೆಳೆ ರೀ. ಆದ್ರೆ ಅದು ಖರ್ಚು ಐತ್ರಿ ಸರ್ ಎಲ್ಲ, ಆದ್ರೆ ಇದೆಲ್ಲ ಇದು ಭಾಳ ಲಾಟ್ರಿ ಇದ್ದಂಗೆ ರೀ, ಬಂತು ಬಂಪರ್ ಹೊಡೆತಿ ಇಲ್ಲಾಂದ್ರೆ ಇಲ್ಲ ಲಾಸ್ ಎಲ್ಲ ಅಷ್ಟ ನೋಡ್ರಿ ಸರ್. ಹಂಗೆ ಈಗ ನೋಡ್ರಿ, ಮೆಣಸಿನ್ಕಾಯಿ ಎಷ್ಟು ವರ್ಷದ ಅನುಭವ ನಿಮಗೆ? ನಾವು ಈಗ 1-2 ವರ್ಷ ಆಯ್ತ್ರಿ ಮಾಡಕ್ಕೆ. ಭತ್ತ ಎಷ್ಟೆಷ್ಟು ತೆಗಿತೀರಿ ಇಳುವರಿ 1 ಎಕರೆ ಪ್ರತಿ ವರ್ಷ? ಪ್ರತಿ ವರ್ಷ ರೀ 45-40 ಹಿಂಗೆ ಬರ್ತಾವೆ ರೀ. ಎಣ್ಣೆ ಅದು ಭಾಳ ಹೊಡಿಬೇಕಾ? ಎಣ್ಣೆ ಭಾಳ 1-5-6 ಎಣ್ಣೆ ಹೊಡಿಬೇಕು ರೀ. ಈಗ ಮಿಷನ್ಲ ಹಚ್ಚಿದ್ವಿ, 2 ಎಣ್ಣೆ ಹೊಡಿದೀವಿ. ಲೇಬರ್ ನಾಟಿ ಮಾಡಿದ್ದು 5 ಎಣ್ಣೆ ಹೊಡಿತೀವಿ ರೀ. ಒಂದೊಂದು ಸ್ವಲ್ಪ ಮಾಡೋ ವಾತಾವರಣ ಚೇಂಜ್ ಆದಂಗೆಲ್ಲ 6-7 ತನಕ ಬರ್ತಾವ್ರಿ ಎಣ್ಣೆ. ಅಂದ್ರೆ ಮಷಿನ್ನ ಹಚ್ಚಿದ್ದು ಎಲ್ಲ ದೃಷ್ಟಿಯೊಳಗೆ ಒಳ್ಳೆಯ ಲಾಭ ಇದೆ ಅಂತ ನಿಮ್ಮ ಅಭಿಪ್ರಾಯ? ಹಾಂ ಹೌದು ಸರ್, ಒಳ್ಳೆ ಲಾಭ ಐತ್ರಿ ನಮ್ಗನ. ಇದೆ ಈ ವರ್ಷ ಲೇಬರ್ ಕಷ್ಟನೂ ತಪ್ಪೈತ್ರಿ, ಲೇಬರ್ ಕರ್ಕೊಂಬರ್ಬೇಕು, ಅವರಿಗೆ ಎಲ್ಲ ಖರ್ಚು ನೋಡ್ಬೇಕು ರೀ, ಎಲ್ಲ ಭಾಳ ಕಷ್ಟ ಐತೆ. ಇದೇ ಲೇಬರ್ದನ್ನು ಏನು ಮಿಷನ್ ಲಾಸ್ಟ್ ಹಚ್ಚಿವಿ, 2 ಸತಿ ಎಣ್ಣೆ ಹೊಡ್ಕೊಂಡಿವಿ, ಗೊಬ್ಬರನ ಭಾಳ ಹಾಕಿಲ್ಲ ರೀ, ಚಲೋ ಒಳ್ಳೆ ರೀತಿಯಾಗಿಂದ ಅನುಕೂಲ ಆಗೈತೆ ಸರ್. ಸೊ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ನಿಮಗೆ ಒಳ್ಳೆಯ ಒಂದು ಅನುಕೂಲತೆ ಆಗ್ತಾ ಇದೆ? ಆಗ್ತೈತೆ ಸರ್, ಆಗ್ತೈತೆ, ಚಲೋ ಆಗೈತ್ರಿ ಅದು ಮಾಡಿದ್ರೆಲ್ಲ. ಸಿಂದ ಬೇರೆ ರೈತರಿಗೆಲ್ಲ ಹೇಳ್ಬೇಕಲ್ಲ, ಮತ್ತು ನೀವು ಇದೆಷ್ಟೆಲ್ಲ ಲಾಭ ಇದ್ದಾಗ ನೀವೇ ಅಷ್ಟೇ ಮಾಡ್ಕೋಬಾರ್ದು ಇಲ್ಲರಿ? ಎಲ್ಲರಿಗೆ ಹೇಳಕ್ ಕುಂತೀವಿ ರೀ ನಾವು, ಇಲ್ಲೆಲ್ಲ ನಮ್ಮ ಸೈಡೆಲ್ಲ ಈಗ ಹೋಸತೆ ನಮ್ಮ ಅಣ್ಣರು ಒಬ್ಬರು ಮಾಡಿದ್ರೆ ಇದೇಮ್ ನಾವು 10 ಮಂದಿ ಆಗಿವ್ರಿ. ಇದ್ರಕ್ಕಿಂತ ನಮ್ಮ ಈಗ ನಾವು ಬ್ಯಾಸಿ ಬೆಳೆ ಈ ಬೆಳೆಗೆ ನೋಡಿವ್ರಿ, ಹೇಳಿ 1 ದಿನ 10-15 ಮಂದಿ ಕೊಡ್ಯಾರಿ ಈಗ ನಮ್ಮ ಕೂಡ ಮಾಡ್ತೀವಿ ಅಂತಂದಾರೆ. ಇದೇಮ್ ನೀರು ಸಪ್ಪ ಏನೋ ಶಾರ್ಟೇಜ್ ಐತೆ, ನೀರು ಕೊಡೋದು ಡೌಟ್ ಅನ್ಕೊಂತಾರೆ. ನೀರು 19ನೇ ತಾರೀಕಿಗೆ ಮೀಟಿಂಗ್ ಐತೆ ಅಂದಾರೆ, ಮೀಟಿಂಗ್ ಮುಗಿದಿನ ಗೊತ್ತಾಗುತ್ತೆ ನೋಡ್ರಿ. ನೀರು ಕೊಟ್ಟನ ಅಂದರೆ ಮಾಡೋದು, ಇಲ್ಲಾಂದರೆ ಇದೇ ಬ್ಯಾಸಿ ಬೆಳೆ ಬಿಡ್ಬೇಕು ಮಾಡಿದ್ರಿ. ಅಂದರೆ ಮತ್ತೆ ಅದೇ ಭೂಮಿಗೆ ಭತ್ತ ಮಾಡ್ಕೊಳ್ಳೋದು 2ನೇ ಬೆಳೆ ಮತ್ತೆ? ಹಾಂ, ಅದೇ ಭತ್ತನ ಮಾಡ್ಬೋದ್ರಿ, ನಮ್ಮ ಭತ್ತ ಬಿಟ್ಟಿನ ಬೇರೆ ಏನು ಬೆಳೆ ಬರೋಂಗಿಲ್ಲ ರೀ, ಅದಕ್ಕೆ 2ನೇ ಬೆಳೆನೇ ಇದೇ ನೀರು ಕೊಟ್ಟ ಮಾಡೋದು, ಇಲ್ಲಾಂದರೆ ಇಲ್ಲ. ಹೇಗೆ ಈ ಭಾಗದಲ್ಲಿ ಎಲ್ಲ ರೈತರು ಎಲ್ಲ ಭತ್ತಕ್ಕೆ ಹೋಗ್ತಾ ಇದ್ರಲ್ಲ, ಯಾಕೆ ಬೇರೆ ಬೆಳೆಗಳು ಬೆಳಿಬೋದಾಗಿತ್ತು, ಯಾಕೆ ಭತ್ತಕ್ಕೆ ಹೋಗ್ತಾ ಇದ್ರೆ ಜಾಸ್ತಿ? ನಮ್ಮ ಸೈಡ್ ಭೂಮಿಗಳಿಗೆ ಬಸಿ ಇರ್ತಾವ ರೀ, ಅದು ಬಸಿ ಸಂಬಂಧ ಬೇರೆ ಬೆಳೆ ಮಾಡಿದ್ರೆ ಸರಿ ಬರಲ್ಲ ರೀ, ಸಿಡಿಯಾದ ಬಿಡ್ತಾವ ರೀ. ಅದ್ರ ಸಂಬಂಧ ಇದು ಭತ್ತನ ಈಗೆಲ್ಲ ನೀರಾವರಿ ಆದಾಗಲಿಂದ ಸ್ವಲ್ಪ ಜಾಸ್ತಿ ನೀರಾಡೋದ ಸಂಬಂಧ ಭತ್ತನ ಚಲೋ ಅನಿಸೈತ್ರಿ. ಬೇರೆ ಬೆಳೆ ಹಾಕಕ್ ಹೋದ್ರೆ ಸ್ವಲ್ಪ ಬಗಡಿ ಏನೆಲ್ಲ ಇದ್ದವು ಅವು ಇದ್ದವು ಚಲೋ ಬರ್ತಾವ ರೀ. ಇವು ಸ್ವಲ್ಪ ಬಸಿಯರ ಇದ್ದವೆಲ್ಲ ತಗ್ಗು ಪ್ರದೇಶ ಇದ್ದದ್ದು ಸರಿಗೆ ಬರಂಗಿಲ್ಲ ರೀ. ಭತ್ತ ಬಿಟ್ಟಿನ ಬೇರೆ ಹಾಕಿದ್ರೆ ಚಲೋ ಬರಲ್ಲ ರೀ ಬೆಳೆ. ನೋಡ್ರಿ, ಮಷಿನ್ ಮುಖಾಂತರ ನಾಟಿ ಮಾಡೋದು, ಮಷಿನ್ ಮುಖಾಂತರ ಕಟ್ ಮಾಡೋದು, ಏನಿಲ್ಲ ಇಲ್ಲಿ ಮಷಿನ್ ಮುಖಾಂತರ ಎಣ್ಣೆ ಹೊಡೋದು. ಭತ್ತದಲ್ಲಿ ಏನು ಸರಳ ಆಗಿಬಿಟ್ಟದ ಭಾಳ, ಈಗ ಭಾಳ ಈಜಿ ಆಗ್ಬಿಟ್ಟದ ರೀ. ರೈತರಿಗೆ ಏನು ಕಷ್ಟನೇ ಇಲ್ರಿ, ಆರಾಮು ಅಷ್ಟೇ. ಭಾಳ ಈಜಿ ಹೋಗೋದು ರೈತ, ಎಲ್ಲ ರೈತರಿಗೆ ಏನು ಅನುಕೂಲದಿಂದನೇ ಇದಾಗ್ಬಿಟ್ಟೈತಿ. ಎಣ್ಣೆ ಹೊಡಿದು ಸರ್ ಟ್ರ್ಯಾಕ್ಟರ್ ಮುಖಾಂತರ ಹೊಡಿತೀರಿ? ಲೇಬರ್ ಹಚ್ಚಿ ಹೊಡಿಸ್ತೇವೆ. ಟ್ರ್ಯಾಕ್ಟರ್ ಅಂದ್ರೆ ಹೊಡ್ತಾರಲ್ಲ ಟ್ರ್ಯಾಕ್ಟ್ರಿ, ಮಿಷಿನ್ಲೆ ಹೊಡಿಸ್ತೇವ್ರಿ. ಮಷಿನ್ ಬಂದವ್ರಿ ಅದಕ್ಕೇ ಧರ್ಮ ಇದು ನಮ್ದು ಐತ್ರಿ, ಮಷಿನ್ ಅದಾವ್ರಿ. ಅವು ವೈಪಿಟ್ರ ಮಿಷಿನ್ ಇರ್ತ್ರಿ, ಅದು ಇಂಜನ್ ಹಚ್ಚಿ ಒಂದು ತಲ್ಲಿ ಇಟ್ಬಿಡೋದು, ಪೈಪ್ ಜಾಗಿ ಮಾಡ್ಕೊಂಡ್ರಿ. ಈಜಿ ಆಯ್ತ್ರಿ ಅಂದ್ರೆ ಭತ್ತದ ಬೆಳೆ ನಿಮಗೆ ಈಜಿ ಕ್ರಾಪ್ ಆಗ್ಬಿಟ್ಟದ, ಫುಲ್ ಈಜಿ ಆಗ್ಬಿಟ್ಟೈತ್ರಿ. ಎಲ್ಲಾ ರೀತಿಯಿಂದ ನೋಡಿದ್ರೆ ಭತ್ತ ಬಿಟ್ಟಿಂದ ಯಾವ್ದು ಚಲೋ ಕಿರಿಕಿರಿ ಇಲ್ಲ, ಲಾಭ ಕಮ್ಮಿ ಐತ್ರಿ. ಆದ್ರೆ ಇದ್ರಿಗೇನ್ ಜಾಸ್ತಿ ಇಲ್ರಿ, ಇಳುವರಿ ಅದನ್ನ ನೋಡಿದ್ರೆ ಕಮ್ಮಿ. ಆದ್ರೆ ಇದು ಒಂಥರ ನಮ್ಗೆ ಮನಿ ಮಗ ಇದ್ದಂಗೆ, ಇದು ಯಾವಾಗಾರ ತಕ್ಕಬೋದಂತ ಧೈರ್ಯ ಇರ್ತೈತ್ರಿ. ಮೊಹಮ್ಮದ್ ಅಲಿ ಅವರು ವಿಶೇಷವಾಗಿ ಮಷಿನ್ ಮುಖಾಂತರ ನಾಟಿ ಮಾಡ್ತಾ ಇರ್ತಾರೆ. ಈ ಮಷಿನ್ ಮುಖಾಂತರ ನಾಟಿ ಮಾಡ್ಬೇಕಾದ್ರೆ ಸಸಿಗಳನ್ನ ಟ್ರೇದಲ್ಲಿ ಮಾಡ್ಕೋಬೇಕಾಗತ್ತೆ, ಭತ್ತದ ಸಸಿಗಳನ್ನ. ಅದ್ರ ಬಗ್ಗೆ ಯಾವ ರೀತಿ ಮಾಡಿಸ್ತಾ ಇದ್ದಾರೆ, ಹೇಗೆ ಒಂದು ಟ್ರೇದಲ್ಲಿ ಮಾಡಿದರೆ ಎಷ್ಟು ಟ್ರೇಗಳು ಒಂದು ಎಕರೆಗೆ ಬೇಕಾಗ್ತವೆ ಅಂತಕ್ಕಂತ ವಿಚಾರ ಮೊಹಮ್ಮದ್ ಅಲಿ ಅವರು ಹಂಚ್ಕೋತಾ ಇದ್ದಾರೆ ವಿಚಾರವನ್ನು. ಓಂ ಶ್ರೀ ಮಂಜುನಾಥ ಆಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜುನಾಥ ಸ್ವಾಮಿ ಸರ್ಚುತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅವರ ಕೃಪೆ ಆಶೋಧನೆ ಬಿಡುತ್ತಾ, ಇಂದು ನಾವು ಲಿಂಗಸೂರು ತಾಲೂಕಿನ ಬೆಂಡೋಣಿ ಗ್ರಾಮದಲ್ಲಿ ಯಂತ್ರಶ್ರೀ ಭತ್ತ ಬೇಸಾಯದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಮಾರು ನಮ್ಮ ಲಿಂಗಸೂರು ತಾಲೂಕಿನಲ್ಲಿ 2 ವರ್ಷದಿಂದ ಯಂತ್ರಶ್ರೀ ಭತ್ತ ಬೇಸಾಯವನ್ನು ಪ್ರಾರಂಭಿಸಿದ್ದೀವಿ ಸರ್. ಅದು ಭತ್ತ ಬೇಸಾಯ ಆಗ್ತಾರೆ ಅಂದರೆ ಪ್ರಥಮವಾಗಿ ನಾವು ಟ್ರೈಯಲ್ಲಿ ಸಸಿ ಮಡಿಗಳನ್ನು ಬೆಳೆಸಬೇಕು. ಈ ಟ್ರೈಯಲ್ಲಿ 1 ಫೀಟ್ ಉದ್ದ ಇರ್ತದೆ, 1.5 ಫೀಟ್ ಅಗಲ ಇರ್ತದೆ. ಈ ಟ್ರೈಯಲ್ಲಿ 6 ಹೋಲ್ಗಳು ಸಹ ಇರ್ತವೆ ಸರ್. 1.5 ಫೀಟ್ ಉದ್ದ, 1 ಫೀಟ್ ಅಗಲ ಇರ್ತದೆ ಈ ಟ್ರೇದಲ್ಲಿ ಸಸಿಗಳನ್ನು. ನೀವು ಎಷ್ಟು ಟ್ರೇ ಬೇಕಾಗ್ತವೆ ಇವೆಲ್ಲ ಒಂದು ಎಕರೆಗೆ? ಈಗ 1 ಎಕರೆಗೆ ಮಿನಿಮಮ್ ಆಗಿ ಮಾಡಬೇಕಂದ್ರೆ ಯಂತ್ರಶ್ರೀ ಭತ್ತ ನಾಟಿ, ಇದಕ್ಕಿಂತಗಡೆ ಬಂಗಾಳಿ ನಾಟಿ ಅಂತ ಮಾಡ್ತಾಯಿದ್ರು ಈ ರೈತರು. ಬಂಗಾಳಿ ನಾಟಿ ಅಂದರೆ ಆ ರೈತ ಎಲ್ಲ ಗೊತ್ತಿದೆ. ಅದೇ ಥರ ಬಂಗಾಳಿ ನಾಟಿ ಮಾಡೋದೇ ನಮ್ಮ ಯಂತ್ರಶ್ರೀ. ಯಂತ್ರಶ್ರೀ ಅಂದರೆ ಶ್ರೀ ಪದ್ಧತಿ, ಶ್ರೀ ಯಂತ್ರ ಎರಡೂ ಕೂಡಿ ಕಷಿ ಯಂತ್ರಶ್ರೀ ಮಾಡಿದ್ರು. ಅದು ನಾವು ಶ್ರೀ ಪದ್ಧತಿ ಎಲ್ಲ ಮಾಡ್ತಾಯಿದ್ರು ಮೊದಲಿಲ್ಲೆಲ್ಲ. ಶ್ರೀ ಇದು ನಮ್ಮದು ಯಂತ್ರ, ಅದೆರಡು ಕೂಡಿ ಕೇಸಿ ನಮ್ಮ ಪೂಜ್ಯರು ಅದಂತೇಳಿ ನಾವು ಯಂತ್ರಾಸ್ರಿ ಅಂತೇಳಿ ತಂದಿರೋದು. ಬೇರೆ ತಂದಿಲ್ಲ ನಾವು ಸರ್ ಯೋಜನೆ ಕಡೆ. ಹೇಗೆ ಇಲ್ಲಿ ಸಸಿಗಳು, ಎಷ್ಟು ವಯಸ್ಸಿನ ಸಸಿಗಳು ಬೇಕಿದ್ದಕ್ಕೆ? ಇಲ್ಲಿ ನಾವು ಪ್ರಪ್ರಥಮವಾಗಿ ಮೊದಲು ಟ್ರೈಯಲ್ಲಿ ಹಾಕಿ ಬೆಳೆಸಬೇಕು. ಇದನ್ನು ಸ್ವಲ್ಪ ರೈತ ಕಷ್ಟ ಅಂತ ಹೇಳ್ತೇನೆ, ಅದನ್ನು ತೋರಿಸ್ತೀವಿ. 1 ಎಕರೆಗೆ 80-100 ಟ್ರೈ ಸಾಕು. ಹ್ಞೂ, 1 ಎಕರೆಗೆ ಹೋಗ್ಬೇಕಾದ್ರೆ 80-100 ಟ್ರೈ ಹೋಗ್ತಾವ ರೀ. ಇದರಲ್ಲಿ ನಾವು ಜರಡಿ ಹಿಡಿದು ಮಣ್ಣು ಹಾಕಬೇಕು. ಅಂದರೆ ಜರಡಿ ಹಿಡಿದು ಮಣ್ಣು ಹಾಕಿ ಅದಕ್ಕೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಬೇಕು. ಗೊಬ್ಬರ ಏನು ಬೇಡ ರೀ, ತಾನು ಹಾಕ್ತಕ್ಕಂಥ ಸಸಿ ಮಡಿಯಲ್ಲಿ ಏನಿದೆಯಲ್ಲ ಇದರಲ್ಲಿ ಸಸಿ ಮಡಿ ಹಾಕ್ತಾನಲ್ಲ, ಅದೇ ಭೂಮಿಯಲ್ಲಿದೆ ಮಣ್ಣು ತೊಗೊಂಡು ಕೆಸಿ ಆ ಜರಡಿ ಹಿಡಿದು ಕೆಸಿ ಆ ಮಣ್ಣನ್ನು ಇದರಲ್ಲಿ ಟ್ರೈಯಲ್ಲಿ ಹಾಕಿಬಿಟ್ರೆ ಸಾಕ್ರಿ. 1 ಎಕರೆಗೆ 100 ಟ್ರೈ ಹೋಗ್ತವೆ. 100 ಟ್ರೈ ಆದರೆ ಆತ ರೈತ ಬೀಜಗಳನ್ನು ಒಂದೊಂದು ಟ್ರೈಗೆ ಎಷ್ಟು ಬೀಜ ಹಾಕಬೇಕು? ಒಂದೊಂದು ಟ್ರೈಗೆ ಟೋಟಲ್ ಈಗ 100 ಟ್ರೈಗೆ ಅಂದರೆ 13 ಕೆಜಿ ಬೀಜ ಆದರೆ ಸಾಕ್ರಿ. 13 ಕೆಜಿ ಎಲ್ಲ ಟ್ರೈಗೆ ವರ್ಕೌಟ್ ಆಗಿ ಬಂದು ಕರೆಕ್ಟಾಗಿ ಬಂದುಬಿಡ್ತದೆ ರೀ. 100 ಟ್ರೈಗೆ 13 ಕೆಜಿ ಬೀಜ ಹಾಕಿಬಿಟ್ಟು ಕರೆಕ್ಟಾಗಿ ಬರ್ತದೆ. ಜರಡಿ ಹಿಡಿದು ಮಣ್ಣು ಹಾಕ್ಬೇಕ್ರಿ. ಜರಡಿ 1.5 ಕ್ವಿಂಟಲ್ನಿಂದ 2 ಕ್ವಿಂಟಲ್ ಮಣ್ಣು ಹೋಗ್ಬೋದು ರೀ 100 ಟ್ರೈಗೆ. ಅಂದರೆ ಸ್ವಲ್ಪ ಮಣ್ಣು ಹಾಕಿ ಬೀಜ ಹಾಕಿ ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ಬೇಕು ಅಥವಾ ಕೈಯಿಂದ ಬೀಜವನ್ನು ಊರ್ಬೇಕಂತೀರ ಟ್ರೇದಲ್ಲಿ? ಊರೋದೇನಿಲ್ಲ ರೀ, ಈಗ ನಾವು ಪ್ರಥಮವಾಗಿ ಫಸ್ಟ್ ಎಲ್ಲ ಟ್ರೈ ಎಲ್ಲ ಜೋಡಿಸ್ಕೊಳ್ಬೇಕು. ಕರೆಕ್ಟಾಗಿ ಜೋಡಿಸ್ಕೊಂಡ್ರ ಮೇಲೆ ಮಣ್ಣು ಹಾಕ್ಬೇಕ್ರಿ. 75% ಮಣ್ಣು ಹಾಕ್ಬೇಕು ಇದರಲ್ಲಿ. 75% ಮಣ್ಣು ಹಾಕಿ ಅದಾದ ನಂತರ ಅವನು ಮೊಳಕೆ ಕಟ್ಟಿರ್ತಾನೆ. ರೈತಿಗೆ ಗೊತ್ತಿದೆ ಬೀಜೋಪಚಾರ ಮಾಡಬೇಕು, ಮೊಳಕೆ ಕಟ್ಟಬೇಕು. ಪ್ರತಿಯೊಂದು ಅದೇ ಥರ ಮಾಡಿದ್ರಿ. ಫಸ್ಟು ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿಕೆ ಅದನ್ನು ನೀರಿನಲ್ಲಿ ನೆನೆ ಇಡಬೇಕು. 24-12 ತಾಸು ಕಾವು ಕೊಡಬೇಕು. ಅದಾದ ನಂತರ ಕಾವು ಕೊಟ್ಟ ತಕ್ಷಣ ಅದು ಮೊಳಕೆ ಬಂದಿರ್ತದೆ. ಅದೇ ಬೀಜ ತೊಗೊಂಬಂದು ಆ ರೈತ ನೆಲದಲ್ಲಿ ಹಾಕ್ತಾನೆ. ಅದೇ ನೆಲದಲ್ಲಿ ಹಾಕೋದು ನಾವು ಟ್ರೈಯಲ್ಲಿ. ಟ್ರೇದಲ್ಲಿ ಅದನ್ನೇನು ಲೈನ್ ಮಾಡಿ ಲೈನ್ ಕೊರ್ದು ಹಾಕ್ಬೇಕಾ ಸಾಲ ಕೊರ್ದು ಲೈನ್ ಕೊಡ್ದೇನೆ. ಟ್ರೈಯಲ್ಲಿ ನಾವು ಮಣ್ಣು ಹಾಕಿಬಿಡ್ತಿದ್ರಿ ತುಂಬ, 75% ಅದರಲ್ಲಿ ಬೀಜ ಹಾಕಿದ್ರಿ. ಉದುರಿಸಿಬಿಡೋದು ಮಾಮೂಲಾಗಿ ಅದ್ರ ಹೆಂಗೆ ಉಗ್ತೀವಿ ನಾವು, ಹಿಂಗೆ ಉಗ್ತೀವಿ ಅದರಲ್ಲಿ ಭೂಮಿಯಲ್ಲಿ, ಇದರಲ್ಲಿ ಉದುರಿಸಿಬಿಡೋದು ಮಾಮೂಲಾಗಿ. ಉದುರಿಸೋದು ಮೇಲೆ ತಳ್ಳಗ ಸ್ವಲ್ಪ ಮಣ್ಣು ಹಾಕಿದ್ರೆ ಸಾಕ್ರಿ. ತಳ್ಳ ಮಣ್ಣು ಹಾಕಿಬಿಟ್ರೆ ಮಿನಿಮಮ್ 4-5 ದಿನ ಸ್ವಲ್ಪ ನೀರು ಹಿಡಿಬೇಕು. ಇದನ್ನು ನೀರು ಹಿಡಬೇಕು, ನೀರು ಬಿಡಬಾರ್ದು. 4-5 ದಿನ ನೀರು ಹಿಡಬೇಕು, ಅದು ಸ್ವಲ್ಪ ಸಸಿ ಬರ್ತದೆ. ಅದಾದ ನಂತರ 1 ದಿನ ನೀರು ಬಿಟ್ಟು ಕೆಸಿ ಕಡೆಗೆ ತೆಗಿಬೇಕು. ಅದು ಸ್ವಲ್ಪ ಹಸಿ ಆಗ್ತದೆ. ಇನ್ನೊಂದೆರಡು ದಿನ ಅಷ್ಟಿಗೆ 1-8 ದಿನ ಅಷ್ಟಿಗೆ ಸಸಿ ಬಂದು ಬಿಡ್ತದೆ. ಅದಾದ ನಂತರ ನೀರು ನಿಂದಿಸಿಬಿಟ್ರೆ ಕರೆಕ್ಟಾಗಿ ಆಗ್ತದೆ. ಅಂದರೆ 20 ದಿವಸ ಸಾಕ ಸಸಿ? ಇದು ಸಸಿನ 18-25 ದಿನಗಳು ನಾಟಿ ಮಾಡ್ಬೋದು. ನಾಟಿ ಮಾಡೋಕ್ಕೆ ಭಾಳ ಅನುಕೂಲ ಆಗಿ ಬರ್ತದೆ ರೀ. ಅಂದರೆ ಸೀದಾ ಟ್ರೈಗಳನ್ನು ಮಷಿನ್ ಕೋದಿ ಇಟ್ಬಿಡೋದು ಅಷ್ಟೇ? ಈ ಟ್ರೈಯಲ್ಲಿ ನಾವು ಈ ಥರ ತೊಕೊಳ್ಳೋದ್ರಿ. ತೊಕೊಂಡು ಕೆಸಿ 1-2 ಲೇಬರ್ ಆದರೆ ಸಾಕು. ಏನು ಮಾಡ್ತೀನಿ, ಆ ಒಡ್ಡಿಗೆಲ್ಲ ಇಟ್ಟಿರ್ತಾನೆ. ಮಿಷಿನೆಲ್ಲ ಆ ಥರ ಈಗ ಹೋಗಿ ಬರ್ತದೆ, ನಾಟಿ ಮಾಡ್ತಿರ್ತದೆ. ಅಲ್ಲೊಬ್ರು ಕೊಡೋರು, ಇಲ್ಲೊಬ್ರು ಮಿಷಿನಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಈಜಿಯಾಗಿ ನಾಟಿ ಮಾಡ್ಕೊಂಡು ಹೋಗ್ತದ್ರಿ. ಕೇಳೋಗರೆ ಕೇಳಿದ್ರಲ್ಲ, ಇದುವರೆಗೆ ಈ ಒಂದು ನಾಟಿ ಯಂತ್ರದ ಮುಖಾಂತರ ನಾಟಿ ಯಂತ್ರ ಸಿರಿ ಅಂತಕ್ಕಂಥದ್ದು ಯಂತ್ರ ಸಿರಿ ಅಂತಕ್ಕಂಥ ಭತ್ತದ ಬೇಸಾಯ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ಈ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ರೈತ ಬಾಂಧವರು ಈಗಾಗಲೇ ರೈತರು ಸಾಕಷ್ಟು ಜನ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಎಕರೆಗೆ 1,500 ರಿಂದ 2,000 ರೂಪಾಯಿ ಉಳಿತಾಯ ಆಗುತ್ತೆ, ಸಾಕಷ್ಟು ಲಾಭ ಇದೆ. ಇದಲ್ಲದೆ ಮತ್ತೆ ಎಣ್ಣೆ ಹೊಡೆದಿರ್ಬೋದು, ಗಾಳಿ ಬೆಳಕು ಆಡ್ತದೆ, ರೋಗ ರುಜಿನಗಳು ಕಡಿಮೆ ಬರ್ತವೆ, ಮತ್ತು ಇದು ಬೀಳೋದಿಲ್ಲ ಗಾಳಿಗೆ ಅಂತಕ್ಕಂಥ ವಿಚಾರ ಈಗಾಗಲೇ ಸಾಕಷ್ಟು ವರ್ಷದಿಂದ ಇಲಾಖೆಯವರು ಇರ್ಬೋದು, ಬೇರೆ ಬೇರೆ ವಿಶ್ವವಿದ್ಯಾಲಯದವರು ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ರೈತರು ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇತ್ತೀಚೆಗೆ ಈ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ರೈತರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಭಾಗದಲ್ಲಿ ರೈತರು ಮುಂದೆ ಬಂದು ಯಂತ್ರಶ್ರೀ ಒಂದು ಏನು ಶ್ರೀ ಪದ್ಧತಿಯಲ್ಲಿ ನಾಟಿ ಮಾಡ್ತಕ್ಕಂಥ ಪದ್ಧತಿ ಇದೆ ಭತ್ತವನ್ನು, ಅದನ್ನು ಅಳವಡಿಸ್ಕೊಂಡ್ರೆ ನೀರು ಕಡಿಮೆ, ಬೀಜ ಕಡಿಮೆ, ಎಣ್ಣೆ ಗೊಬ್ಬರ ಎಲ್ಲ ಕಡಿಮೆ ಆಗ್ತವೆ, ಭತ್ತದ ಇಳುವರಿ ಚೆನ್ನಾಗಿ ಬರ್ತದೆ. ಈ ಒಂದು ವಿಚಾರವನ್ನು ಗಮನಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಈ ಒಂದು ತಂತ್ರಜ್ಞಾನದ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳೋಣ. ಮಾಹಿತಿಯನ್ನು ಹಂಚಿಕೊಂಡಂಥ ಎಲ್ಲ ಒಂದು ರೈತರಿಗೆ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಸಹ ಎಲ್ಲ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಲಿಂಗಸಗೂರು ತಾಲೂಕಿನ ಭತ್ತದ ನಾಟಿ ಯಂತ್ರದ ಬೆಳೆಯ ಪ್ರಾತ್ಯಕ್ಷಿಕೆ ಕುರಿತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಮತ್ತು ರೈತರ ಅಭಿಪ್ರಾಯಾಧಾರಿತ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದವರು ಮೊಹಮ್ಮದ್ ಅಲಿ, ಕೃಷಿ ಅಧಿಕಾರಿ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಲಿಂಗಸಗೂರು ಮತ್ತು ರೈತರಾದ ಮರಿಬಸವ ಹಾಗೂ ಹುಸೇನ್ ಸಾಬ್. ಇವರುಗಳನ್ನು ಮಾತನಾಡಿಸಿದವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಾಳಿನ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 19/11/2021 ಅಂತಂದರೆ ಶುಕ್ರವಾರ 2 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 30 ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 89 ಮತ್ತು ಕನಿಷ್ಠ 72% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 2 km ಚಲಿಸುವ ಸಾಧ್ಯತೆ ಇದೆ. ಹಾಗೆಯೇ ರೈತ ಬಾಂಧವರಿಗೆ ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇತರೆ ಹಿಂಗಾರು ಬೆಳೆಗಳಲ್ಲಿ ಅಂತರ್ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 2% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 mL ಫಸ್ಫನಫಾಸ್ 50 EC ಅಥವಾ 2 mL ಕ್ಲೋರೋಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm NAA 2 mL 100 L ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕಡಲೆ ಬೆಳೆಯಲ್ಲಿ ಪಡ್ಕೋಬಹುದು. ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 L ಪೆಂಡಿಮಿಥಲಿನ್ 30 EC ಅಥವಾ 0.8 L ಪೆಂಡಿಮಿಥಲಿನ್ 38.7 CS ಕಳನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಡಲೆ ಬೆಳೆಯಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು NPK ಅಂದರೆ ಸಾರಜನಕ, ರಂಜಕ ಮತ್ತು ಪೊಟಾಷ್ ಗೊಬ್ಬರವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಒದಗಿಸಬೇಕು. ಇನ್ನು ತೊಗರಿ ಬೆಳೆಗಾರರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ಹತೋಟೆಗಾಗಿ ರೈತ ಬಾಂಧವರು 0.2 g ಥಯಾಮಿಥಾಕ್ಸಮ್ 25 WG ಅಥವಾ 0.2 mL ಇಮಿಡಾಕ್ಲೋರೋಪೇಡ್ 17.8 SL ಅನ್ನು 10 g ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ಹತೋಟೆಗಾಗಿ ರೈತ ಬಾಂಧವರು 0.15 mL ಕ್ಲೋರಾನ್ಎಂಟ್ರಿನಲ್ಲಿ ಪ್ರೋಲ್ 18.5 SC ಅಥವಾ 2 mL ಫರ್ಫನಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಸಮಯದಲ್ಲಿ ಹತ್ತಿಯನ್ನು ಬಿಡಿಸ್ಕೋಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕದ ಹತೋಟಿಯನ್ನು ಮಾಡಲು 2 ಮಿಲಿಲೀಟರ್ ಫ್ರಫೆನೊಫಾಸ್ 50 EC ಹಾಗೂ 7 ರಿಂದ 10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋಥ್ರಿನ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ಮಿಲಿಲೀಟರ್ ಡೈಫೆಕನೊಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೊಜಲ್ನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಸತುಫಿನ ಸಲ್ಫೇಟನ್ನು ಬಳಸಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆದಿರುವಂತಹ ತೋಟಗಾರಿಕಾ ರೈತ ಬಾಂಧವರು ಗಮನಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಬೂದು ರೋಗದ ಬಾಧೆ ಕಂಡು ಬಂದಲ್ಲಿ 3 ಗ್ರಾಂ ನೀರಿನಲ್ಲಿ ಕರಗಿಸುವ ಗಂಧಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು.